39.4 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಸಿಸಿಎಫ್, ನಾಫೆಡ್ ಹಾಗೂ ಕೇಂದ್ರೀಯ ಭಂಡಾರಗಳಿಂದ ಅಕ್ಕಿ ಪಡೆಯಲು ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದ ಅಭಿವೃದ್ದಿಯಲ್ಲಿ ಯುವಕರ ಪಾತ್ರ ಅನನ್ಯ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ರಾಜ್ಯದ ಎಲ್ಲ ಕಚೇರಿಗಳಲ್ಲಿ ಕಾವೇರಿ ತಂತ್ರಾಂಶ ಅಳವಡಿಕೆ, ಸಚಿವ ಕೃಷ್ಣ ಬೈರೇಗೌಡ. ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಚಿಂತನೆ, ಡಾ ಎಂಸಿ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಏಲಕ್ಕಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಸಕಲೇಶ್ಪುರ ತಾಲೂಕು ಕಳಲೆ ಗ್ರಾಮದ ಪ್ರಗತಿಪರ ಕೃಷಿಕ ಕೆಜಿ ರಾಮಚಂದ್ರ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶ್ಪುರ ತಾಲೂಕು ಕಳಲೆ ಗ್ರಾಮದ ಏಲಕ್ಕಿ ಬೆಳೆಗಾರರಾದಂತಹ ಕೆಜಿ ರಾಮಚಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಏಲಕ್ಕಿ ಬೆಳೆಯಲ್ಲಿ ಅಪಾರ ಅನುಭವ ಇದೆ. ಏಲಕ್ಕಿ ಬೆಳೆಯನ್ನು ಬೆಳೆದು ಸಾಕಷ್ಟು ಪ್ರಶಸ್ತಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಅವರ ಏಲಕ್ಕಿ ಬೆಳೆಯಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಮಚಂದ್ರ ಅವರಿಗೆ. ನಮಸ್ತೆ ಸರ್. ಎಷ್ಟು ವಯಸ್ಸಾಯ್ತು ನಮಗೆ? ನನಗೀಗ 75 ನಡೀತಾ ಇದೆ ಸರ್. 75 ವರ್ಷ ಆಯ್ತು. ಈಗಲೂ ಕೃಷಿ ಮಾಡ್ತೀರಿ? ಹಾಗಾಗಿ 75 ನಡೀತಾ ಇದೆ. 75 ನಡೀತಾ ಇದೆ. ಈಗಲೂ ಕೃಷಿ ಮಾಡ್ತೀರಿ? ಹೌದು ಸರ್, ಮಾಡ್ತೀವಿ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನಾವು ಹೆಚ್ಚು ಕಮ್ಮಿ 60 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 60 ವರ್ಷದಿಂದಲೂ ಕೂಡ ಕೃಷಿ ಮಾಡ್ತಿದ್ರಿ? ಮೂಲ ವೃತ್ತಿ ಕೃಷಿನೇ? ಹೌದು, ಕೃಷಿನೇ. ಬೇರೆ ಏನಾದರೂ ವೃತ್ತಿ ಮಾಡಿದ್ರೆ? ಇಲ್ಲ ಸರ್, 8ನೇ ಕ್ಲಾಸ್ ಓದಿರೋದು ಅಷ್ಟೇ. 64ನೇ ಇಸವಿಲಿ. ಯಾಕೆ 8ನೇ ಕ್ಲಾಸಿಂದ ಮುಂದಕ್ಕೆ ಯಾಕೆ ಓದಲಿಲ್ಲ? ನಮ್ಮ ತಂದೆ ಚಿಕ್ಕದ್ರಲ್ಲಿ ತೀರೋದ್ರು, ನಮ್ಮ ತಾಯಿ ಮತ್ತೆ ನಮಗೆ 2 ಜನ ಅಕ್ಕದ್ರಿದ್ರು. ಹಾಗಾಗಿ ನಮಗೆ ಊಟದ ವ್ಯವಸ್ಥೆ ಮತ್ತೆ ಬಡತನ ಇದರಿಂದ ನಮಗೆ ನಮ್ಮ ತಾಯಿ ಶಾಲೆಗೆ ಕಳ್ಸಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಶಾಲೆ ಬಿಟ್ಟು ವ್ಯವಸಾಯಕ್ಕೆ ಶುರು ಮಾಡ್ಕೊಂಡಿತ್ತು. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ, 2 ಜನ ಅಕ್ಕಂದಿರು, ನಾನೊಬ್ಬ ಗಂಡು ಮಗ. 3 ಜನ. ಅವಾಗಿಂದಲೂ ಕೂಡ ಕೃಷಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕೃಷಿನೇ ಮಾಡಿದ್ರಿ? ಹೌದು ಸರ್, ಕೃಷಿನೇ ಮಾಡಿದ್ದು. ಎಷ್ಟು ಜಮೀನಿತ್ತು ಮತ್ತೆ ಏನೇನು ಬೆಳೀತಾ ಇದ್ರಿ ಆಗಿನ ಕಾಲಕ್ಕೆ? ನಮ್ಮದು ಹೆಚ್ಚು ಕಮ್ಮಿ 25 ಎಕರೆ ಜಮೀನಿತ್ತು ಸರ್. ಹಿಂದೆ ನಮ್ದು ಪಡೆಟ್ರ ಮನೆ, ದೊಡ್ಡ ಮನೆತನ. ನಾವು 5-6 ಜನ ಅಣ್ಣ ತಮ್ಮದ್ರಲ್ಲಿ ಎಲ್ಲರೂ ಪಾಲು ಮಾಡ್ಕೊಂಡು ನಮಗೆ 25 ಎಕರೆ ಜಮೀನು ಸಿಕ್ಕಿತ್ತು. ಅದರಲ್ಲೇ ಎಲ್ಲ ಪಾಳು ಬಿದ್ದಿತ್ತು. ಯಾಕೆ ನಮ್ಮ ತಂದೆ ಇಲ್ಲದ ಕಾರಣ ಇದು ಮಾಡಿ. ನನ್ನ ಅನುಭವ ಅಂದರೆ ಏಜ್ 14ನೇ ವರ್ಷದಿಂದಲೇ ಸರ್ ನಾನು ಆರಂಭಕ್ಕೆ ಗದ್ದೆ ಕೆಲಸ, 1 ಎಕರೆ ಗದ್ದೆ ಮಾಡ್ಕೊಂಡು ಮತ್ತೆ ಹೀಗೆ ವರ್ಷ ವರ್ಷ ವರ್ಷ ಕಳೆದಂಗ ಮತ್ತೆ ಎಲ್ಲ ಗದ್ದೆನು 6 ಎಕರೆ ಗದ್ದೆಗಳನ್ನು ಮಾಡಿಕೊಂಡು ಆಮೇಲೆ ಅದರ ಆದಾಯ ಬಂದಮೇಲೆ ಏಲಕ್ಕಿ ತೋಟ ಮಾಡಿ 1.5 ಎಕರೆ ಏಲಕ್ಕಿ ತೋಟ ಮಾಡಿದ್ವಿ. ಅದರಲ್ಲೂ ನಮಗೆ ಏಲಕ್ಕಿ ಬಾರಿ ಚೆನ್ನಾಗಿ ಕಾಯಿ ಕೊಡ್ತು. ಆ ಹಣದಿಂದ ಮತ್ತೆ ಕಾಫಿ ತೋಟ 1 ಎಕರೆ, 2 ಎಕರೆ ಹೀಗೆ ಮುಂದುವರ್ಸ್ಕೊಂಡು ನಮ್ಮ 12 ಎಕರೆ ತೋಟಗಳನ್ನು ಮುಂದುವರ್ಸ್ಕೊಂಡು ಮತ್ತೆ ಕಿತ್ತಲೆ ಶುಂಠಿ ಎಲ್ಲನ್ನ ಹಾಕಿ ನಮಗೆ ವ್ಯವಸಾಯದಲ್ಲಿ ಕಿತ್ತಲೆಯನ್ನು ನಮಗೆ ಒಳ್ಳೆ ರೇಟು ಇತ್ತು. ಅದೇ ಗಿಡ ಫಸಲು ಚೆನ್ನಾಗಿ ಕೊಡ್ತು. ಮತ್ತೆ ಅದಲ್ಲದೆ ನಾಗ್ಪುರ್ ಕಿತ್ತಲೆ ಒಂದು 400 ಕಿತ್ತಲೆ ಗಿಡ ತಂದು 3 ಎಕರೆ ಕಿತ್ತಲೆ ಗಿಡ ಬೆಳೆದು ಅದರಲ್ಲೂ ಭಾರಿ ಚೆನ್ನಾಗಿ ನಮಗೆ ಆದಾಯ ಸಿಕ್ತು. ವರ್ಷಕ್ಕೆ ಅದರಲ್ಲಿ ಹೆಚ್ಚು ಕಮ್ಮಿ ನಮಗೆ ನಮ್ಮ ಕೊಡಗಿನ ಕಿತ್ತಲೆ ಮತ್ತು ನಮ್ಮ ನಾಗ್ಪುರ್ ಕಿತ್ತಲೆಯಿಂದ ಮಳೆ ಮತ್ತು ಫಸಲು ಮತ್ತು ಬೇಸಿಗೆ ಫಸಲಿಂದ 4 ಲಕ್ಷ 5 ಲಕ್ಷ ಆ ಥರವಾಗಿ ನಮಗೆ ಹಣ ಸಿಕ್ತು. ಆ ಹಣ ಸಿಕ್ಕಲಾಗಿ ನಾವು ಮತ್ತೆ ನಮ್ಮ ತೋಟಗಳನ್ನ ಹೆಚ್ಚಿಗೆ ಚೆನ್ನಾಗಿ ಸಾವಯವ ಗೊಬ್ಬರ, ಧನಿಯ ಗೊಬ್ಬರ, ಕುರಿ ಗೊಬ್ಬರಗಳೆಲ್ಲ ತಂದು ನಮ್ಮ ತೋಟಗಳಿಗೆ ಹಾಕಿ ನಮ್ಮ ತೋಟನ ಫಲವತ್ತವಾಗಿ ಮಾಡಿಕೊಂಡು ಈಗ ನಮಗೆ ಸಮೃದ್ಧಿಯಾಗಿ ನಮಗೆ ಆದಾಯ ಚೆನ್ನಾಗಿ ಕೊಡ್ತಾ ಇದೆ. ಅದರಿಂದ ಏನು ನಮಗೆ ಲಾಸ್ ಏನಾಗಿಲ್ಲ ಸರ್. ಆಗ ಏಲಕ್ಕಿನ್ನು ಬೆಳಿಬೇಕು ಅಂತ ಆಗಿ 9 ಸಿವಿಲಿ ನಾವು ಏಲಕ್ಕಿ ತಂದು ಒಂದು 700 ಗಿಡ ಏಲಕ್ಕಿ ಬೆಳೆದ್ವಿ ಪಾಳ್ಕುಡಿ ಅಂತೇಳಿ. ಅದು 2 ವರ್ಷಕ್ಕೆ ಒಳ್ಳೆ ಫಸಲು ಕೊಡ್ತು. ಆ ಫಸಲು ಕೊಟ್ಟಾಗ ಒಂದು 2 ವರ್ಷ ನಮಗೆ ರೇಟ್ ಸಿಕ್ತು, ಮತ್ತೆ ರೇಟ್ ಡೌನ್ ಆಯ್ತು, ಆದರೂ ಕಡೆಗೆ ಮತ್ತೆ ರೇಟ್ ಜಾಸ್ತಿ ಆಯ್ತು. ಹಾಗಾಗಿ ನಮಗೆ ಆ ಏಲಕ್ಕಿನೇ ನಮಗೆ ಉತ್ತಮ ಅನ್ನೋ ಒಂದು ದೃಷ್ಟಿಯಲ್ಲಿ ಮತ್ತೆ ನಾನು 1 ಎಕರೆ ಕಾಫಿ ತೋಟ ಕಡಿದು ನಾನು 380 ಗಿಡನ ಹಾಕಿ 10 10 20 ಹಾಕಿದ್ವಿ. ಅದರಲ್ಲಿ ಈಗ ನಮಗೆ 2ನೇ ವರ್ಷಕ್ಕೆ 480 ಕೆಜಿ ಏಲಕ್ಕಿ ಅಂದರೆ ಜುಳ್ಳು ಅದು ಇದನ್ನು 500 ಕೆಜಿ ಏಲಕ್ಕಿ ಬಂದಂಗೆ ಬಂತು. 380 ಗಿಡನಲ್ಲಿ ರಿಪೇರಿ ಒಂದು 30 ಗಿಡ ಇತ್ತು. ಈಗ ಅದು ಈ ವರ್ಷಕ್ಕೆ ನಮಗೆಲ್ಲ ಅದು ಗಿಡ ಬಂದಿದೆ. ಮುಂದೆ ಏಲಕ್ಕಿ ಗಿಡ ಚೆನ್ನಾಗಿದೆ, ಮುಂದೆ ಹೆಚ್ಚು ಕಮ್ಮಿ ನನ್ನ ಇದರಲ್ಲಿ ಒಂದು 600 ಕೆಜಿ ಏಲಕ್ಕಿ ಮೇಲೆ ಬರಬಹುದು ಅಂತ ನನ್ನ ನಿರೀಕ್ಷೆಯಲ್ಲಿ ಇದ್ದೀನಿ. ಅದು ಆಗ್ಬಹುದು. ಪ್ರಾರಂಭದಲ್ಲಿ 1 ಎಕರೆ ಏಲಕ್ಕಿ ಹಾಕಣ್ರಿ? ಪಾರಮಲ್ಲಿ 1.5 ಎಕರೆ ಫಸ್ಟ್ ನಾವು ಹಾಕಿದ್ದು 9ನೇ ಇಸವಿಲಿ. 2009ನೇ ಇಸವಿಲಿ ಯಾವ ತಳಿ ಹಾಕಣ್ರಿ? ಪಾಳ್ಕುಡಿ ಅಂತೇಳಿ ಸರ್. ಅದು ನಾವು ಏಲಕ್ಕಿ ಬೆಳಿಬೇಕು ಅಂತೇಳಿ ಇದು ಮಾಡಿದಾಗ ನಾನು ಕೆಲವರೆಲ್ಲ ವಿಚಾರಿಸೋದು ಜಾಸ್ತಿ. ನಾನು ಯಾವುದೇ ಆಗಲಿ ನಾವು ಒಂದು ವ್ಯವಸಾಯ ಮಾಡಬೇಕಾದ್ರೆ ಅದು ಹೇಗೆ ಗಿಡ ಒಳ್ಳೆಯದ ಕೆಟ್ಟದ ನಮ್ಮ ಹವಾಮಾನಕ್ಕೆ ಆಗುತ್ತಾ ಇಲ್ವಾ ಅಂತೇಳಿ ನಾನು ಕೆಲವರು ಬೆಳೆಗಾರರೆಲ್ಲ ಕೇಳಿದಾಗ ಹೀಗೆ ಒಬ್ರು ಒಂದು ರೇಡಿಯೋದಲ್ಲಿ ರೈತರು ಮಾತಾಡಿದ್ರೆ ರೈತರದ್ದಲ್ಲ ಸರ್ ವಿಜ್ಞಾನಿಗಳು ವಿಜ್ಞಾನಿಗಳೇ ಸರ್ ಅವರು ಅವ್ರ ಹೆಸರು ಮರತೆ ಆ ಬೆಟ್ಟದ ಮನೆಯಲ್ಲಿ ಅವರು ಬಾರಿ ರೇಡಿಯೋದಲ್ಲಿ ಒಂದ್ಸರಿ ಹೇಳಿದ್ರು. ನಾವೊಂದು ತಳಿ ಕಂಡಿಡಿದ್ವಿ ಪಾಳ್ಕುಡಿಯನ್ನ, ಅದು 40 ಭಾಗ ಬಿಸಿಲು ಹೊಡೆದ್ರು ಏಲಕ್ಕಿ ತೋಟ ಹೋಗೋದಿಲ್ಲ ಅಂತ ಹೇಳಿದ್ರು. ಈಗ ಈ ರೇಡಿಯೋ ಪ್ರಸಾರದಿಂದ ನಾನು ಮೂಡಿಗೆರೆ ಬೆಟ್ಟ ಮನೆಗೆ ಹೋಗಿ ವಿಚಾರಿಸಿದಾಗ ಅಲ್ಲಿ 2 ತಳಿ ಬೆಳೆದಿದ್ರು ಸರ್, ಅಲ್ಲಿ ಈ ಪಾಳ್ಕುಡಿ ಮತ್ತೆ ನೆಲ್ಲಣ್ಣಿ ಗೋಲ್ಡ್ ಅಂತೇಳಿ. ಅಲ್ಲಿ ಹೋದಾಗ ನಮಗೊಬ್ರು ರಾಮಯ್ಯ ಅಂತ ಹೇಳಿ ಒಬ್ರು ಅಲ್ಲಿ ಏಲಕ್ಕಿ ಇದ್ರಲ್ಲಿ ಸಿಕ್ಕಿದ್ರು. ಅವರು ಹೇಳಿದ್ರು ಈ ತರ ನೋಡಿ ಪ್ಲಾಟ್ ಯಾವ್ದು ಬೆಳಿಬೇಕು ಅಂತ ಹೇಳಿದಾಗ ನಾನು ಕೇಳಿದೆ ಅವರನ್ನ ಈ ಪಾಳ್ಕುಡಿಗೂ ಮತ್ತೆ ನಮ್ಮ ನೆಲ್ಲಣ್ಣಿ ಗೋಲ್ಡ್ಗೆ ಏನ್ ವ್ಯತ್ಯಾಸ ಅಂತ. ಅವ್ರು ಹೇಳಿದ್ರು ಇದಕ್ಕೆ ತಿಂಗಳಿಗೆ ಒಂದೊಂದು ಸ್ಪ್ರೇ ಮಾಡ್ಬೇಕು, ಇದ್ರ ಜೊತೆಲೇ ಇರಬೇಕು ಈ ನೆಲ್ಲಣ್ಣಿ ಗೋಲ್ಡ್ ಬೆಳೆದ್ರೆ. ಈ ಪಾಳ್ಕುಡಿ ಬೆಳೆದ್ರೆ ನಿಮಗೆ 3 ಸ್ಪ್ರೇ ಸಾಕು, ಮತ್ತೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ 5 ಕೆಜಿಗೆ ಹಸಿ ಕಾಯಿಲಿ 1 ಕಿಲೋ ಬರುತ್ತೆ, ಇದು ಆದ್ರೆ 4 ಕಿಲೋಕ್ಕೆ 1 ಕೆಜಿ ಬರುತ್ತೆ. ಆಗ ನಿಮಗೆ 125 ಕೆಜಿ ಏಲಕ್ಕಿ ಬರುತ್ತೆ ಅದರಲ್ಲಿ ಪಾಳ್ಕುಡಿಯಲ್ಲಿ. ಆ ನೆಲ್ಲಣ್ಣಿ ಗೋಲ್ಡ್ ಇದರಲ್ಲಿ 20 ಕೆಜಿ ಬರುತ್ತೆ. ಆಗ ರೇಟ್ ಹೆಚ್ಚು ಕಮ್ಮಿ ಆದಾಗ ಎಲ್ಲ ಅಲ್ಲಿಗೆ ಒಂದು ಸಮಾನ ಬರುತ್ತೆ. ಕಾಯಿ ಮಾತ್ರ ಚಿಕ್ಕ ಸೈಜು. ಆದ್ರೆ ನಮ್ಮ ಸ್ಥಳಕ್ಕೆ ನಮಗೆ ಪಾಳ್ಕುಡಿನೇ ಬೆಳಿಬಹುದು ಅಂತೇಳಿ ರಾಮಯ್ಯನವರು ಹೇಳಿದ್ರು. ಹಾಗಾಗಿ ನಾನು ಅದನ್ನೇ ಆರಿಸ್ಕೊಂಡೆ. ಅದಕ್ಕೆ ನಮಗೊಂದು ಏನು ಅಂತ ಹೇಳಿದ್ರೆ ಯಾರೇ ಆಗಲಿ ಅವು ಸರ್ಕಾರಿ ನೌಕರರಾದರೂ ನಮ್ಮ ರೈತರಿಗೆ ಒಂದು ಈ ತರವಾಗಿ ಒಂದು ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ನನಗೂ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ನಾನು ತಂದು ಹೇಗೆ ನಾಟಿ ಮಾಡ್ಕೊಂಡ್ರಿ? ಆಗ ಸರ್ ನಾವು 1.5 ಅಡಿ ಅಗಲ ಒಂದು 1.5 ಅಡಿ ಆಳ ಗುಂಡಿ ತೋಡಿದ್ವಿ, ಗಿಡ ಹಾಕಿದ್ವಿ, ದನ ಗೊಬ್ಬರ ಕಾಂಪೋಸ್ಟ್ ಎಲ್ಲ ಹಾಕಿ. ಆಗ 2ನೇ ವರ್ಷಕ್ಕೆ ಅದು ನಾವು ಲೆಕ್ಕ ಹಾಕಿದಾಗ ನಾನು ಮೋಸ ಮಾಡಿದ್ವಿ. 3 ಅಡಿ ಅಗಲ ಗುಂಡಿ ಇತ್ತು ಹೊಡಿಬೇಕಾದ್ರೆ 1.5 ಅಡಿ ಅಗಲ ಆಳ ಕಮ್ಮಿ ಮಾಡಿ 3 ಅಡಿ ಅಗಲ ಮಾಡಿದ್ರು ಏನು ಚಿಂತೆ ಇಲ್ಲ ಸರ್. ಯಾವುದಕ್ಕೆ ಪಾಳ್ಕುಡಿನೇ ಆಗಲಿ ಮತ್ತೆ ನೆಲ್ಲಣ್ಣಿ ಗೋಲ್ಡಿಗೆ ಆಗಲಿ, ಯಾಕೆಂದ್ರೆ ಅದು ಬೇಗ ಹರಡಿಕೊಂಡು 100ಕ್ಕೊಂದುವರೆಗೂ ಬಂದ್ಬಿಡ್ತದೆ. ಹಾಗಾಗಿ ಗುಂಡಿ ಮಾತ್ರ ಆಳ ಕಮ್ಮಿ ಮಾಡಿ ನಮ್ಮ ಯಾರೇ ಆಗಲಿ ಯಾರೇ ಬೆಳೆಗಾರರಾದರೂ 2.5 ಅಡಿ 2.5 ಅಡಿ 3 ಅಡಿ ತೊಡಿದ್ರೆ ಏನು ತಪ್ಪೇನಲ್ಲ. ಗಿಡಗಳನ್ನ ಚೆನ್ನಾಗಿ 1 ವರ್ಷ 2 ವರ್ಷ ಇನ್ನೂ ಹೆಚ್ಚಿಗೆ ನಾವು ಗಿಡಗಳನ್ನ ಸಾಕಬಹುದು ಅಂತ ಹೇಳೋಕೆ ಹೇಳ್ತೀನಿ ಸರ್. ಈಗ ನಾಟಿ ಮಾಡುವಾಗ ಗೊಬ್ಬರ ಗೋಡು ಎಲ್ಲ ಹೆಂಗೆ ಹಾಕೊಂಡ್ರಿ, ಮತ್ತೆ ಎಷ್ಟೆಷ್ಟು ಅಂತರಕ್ಕೆ ನಾಟಿ ಮಾಡಿದ್ರಿ? ಸರ್ ಇದು ಯಾವುದೇ ಏಲಕ್ಕಿ ಆಗಲಿ ಕೇರಳದ ತಳಿಗಳಾದ್ರೆ ನೆಲ್ಲಣ್ಣಿ ಗೋಲ್ಡು ಮತ್ತೆ 10 ಅಡಿ ಬೇಕೇ ಬೇಕು ಸರ್. ಅದು ಯಾಕೆಂದ್ರೆ ಅದು ಕಾಯಿ ಇದು ಸುತ್ತಳತೆ ಇದ್ದಾಗ ಉಳಿಯೋದು ಜಾಗ ಬರೀ ಕೇವಲ 3 ಅಡಿನೇ ಜಾಗ ಉಳಿಯೋದು, ಆಗ ಕೂತ್ಕೊಂಡು ಹಣ್ಣು ಕುಯ್ಯೋದಕ್ಕೋ ಎಲ್ಲ ಅನುಕೂಲ ಆಗುತ್ತೆ. ಅದರಿಂದ 10 ಅಡಿ ಬೇಕೇ ಬೇಕು ಸರ್. ಅದಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಆಡ್ತಾ ಇರಬೇಕು, ಗಿಡವು ಚೆನ್ನಾಗಿರುತ್ತೆ. ಮತ್ತೆ ನಮಗೆ ಯಾವುದೇ ಇದರಲ್ಲಾದರೂ ಇದಕ್ಕೆ ನೆರಳು ನಾವು ಫಸ್ಟೇ ನಾವು ತೋಟ ಮಾಡೋಕ್ಕಿಂತ ಮುಂಚೆನೆ ನಾವು ಎಷ್ಟು ನಮ್ಮ ತೋಟಕ್ಕೆ ನೆರಳು ಬೇಕು ಅನ್ನೋದನ್ನ ಮೊದಲೇ ನಾವು ಮರಗಳನ್ನು ಕಡಿದು ಶುದ್ಧ ಮಾಡ್ಕೊಂಡ್ರೆ ನಾಳೆಗೆ ನಾವು ಮರಗಪತ್ತು ಇನ್ನೊಂದು ಟೈಮ್ ಕಡಿ ನೆರಳು ಜಾಸ್ತಿ ಆಯ್ತು ಅಂತ ಕಡಿಯಕ್ಕೆ ಹೋದಾಗ ನಾವು ಬೆಳೆದ ಗಿಡಗಳಿಗೆಲ್ಲ ಕೊನೆ ಬಿದ್ದು ಮತ್ತೆ ನಮ್ಮ ಸಕಲೇಶ್ಪುರ ಏಲಕ್ಕಿ ಮರ ಬಿದ್ದಷ್ಟು ಕಂದು ಬರುತ್ತೆ. ಈ ಏಲಕ್ಕಿಯಲ್ಲಿ ಮರ ಬಿದ್ದಷ್ಟು ಕೊನೆ ಮುರಿದು ಹೋದ್ರೆ ಆ ಪೂರ್ತಿ ಗಿಡವೇ ಕರಗೋದಂಗೆ ಆಗುತ್ತೆ ಸರ್. ಸರಿಯಾಗಿ ಕಂದು ಬರೋದಿಲ್ಲ ಮತ್ತೆ ಅರ್ಧಕ್ಕರ್ಧ ಗಿಡವೇ ಹೋದಂಗೆ ಆಗುತ್ತೆ ಸರ್. ಮುರಿಲೇಬಾರದು ಯಾವುದು ನೆಲ್ಲಣ್ಣೆ ಗೋಲ್ಡ್ ಅಲ್ಲಿ. ಮತ್ತೆ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೆಲ್ಲಣ್ಣೆ ಗೋಲ್ಡ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ನಮ್ಮ ಪಾಳ್ಕುಡಿ ಇದು ಮರ ಬಿದ್ರೆ ಅದು ಗಿಡ ಹೋದಂಗೆ ಸರ್. ಅದು ಈಗ ಗಿಡದಿಂದ ಗಿಡಕ್ಕೆ ಹತ್ತಡಿ, ಸಾಲಿನಿಂದ ಸಾಲಿಗೆ ಹತ್ತಡಿ ಇಟ್ಕೊಂಡು ನಾಟಿ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತೀರಿ? ಸೂಕ್ತ, ಯಾಕೆಂದ್ರೆ ನಾವು ಧನಿನ ಗೊಬ್ಬರ ಯಾವ್ದಾದ್ರು ಹಾಕ್ಬೇಕು ಅಂದ್ರೆ ಹಾಕ್ಲೇಬೇಕು ಸರ್, ಮತ್ತೆ ಬೆಳೆದ್ಮೇಲೆ ಅಂತಲ್ಲ, ನಾವು ಆದಾಯ ತೆಗಿಬೇಕು, ಗಿಡನು ಸರಿಯಾಗಿರ್ಬೇಕು ಅಂತ ಹೇಳಿದ್ರೆ, ಈಗ ನಾವು ಹೇಗೆ ನಮ್ಮ ಆರೋಗ್ಯ ಸರಿಗಿರ್ಬೇಕು ಅಂದ್ರೆ ನಮಗೇನು ಆರೋಗ್ಯ ಏನೇನು ತಿನ್ಬೇಕು ಅನ್ನೋ ಒಂದು ಊಟ ಉಪಚಾರಗಳು ಏನೇನು ಮಾಡಬೇಕು ಅನ್ನೋ ಹೇಗೆ ನಾವು ಇವ್ ಮಾಡ್ಕೊಳ್ತೀವೋ, ಹೇಗೆ ನಮ್ಮ ಬಟ್ಟೆ ಬರಿ ಹೇಗೆ ಅಚ್ಚುಕಟ್ಟಾಗಿರ್ಬೇಕು ಅಂತ ಹೋಗ್ತೀವೋ ಹಾಗೆ ಇದ್ರೆ ನಾ ಏಲಕ್ಕಿ ತೋಟ ಮತ್ತು ವೇಷ ಯಾವುದೇ ಆಗಿರಲಿ ಆಗಿದ್ರೆ ನಮ್ಮಲ್ಲಿ ಶ್ರಮ ಇದ್ರೆ ಆ ಥರ ಮಾಡ್ಕೋಬೇಕು ಸರ್. ಈಗ ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಈ ಥರದ್ದೆಲ್ಲ ಹಾಕೊಂಡ್ರೆ ಹೇಗೆ? ಇಲ್ಲ ಸರ್, ಹಾಕ್ತೀವಿ ಸರ್, ನಾವು ಹೆಚ್ಚು ಕಮ್ಮಿ ನಾನು ಹೇಳಿದ 2 ಅಡಿ ಅಗಲ ತೆಗ್ದೀವಿ ಅಂತ, ಇದೆಲ್ಲ ನಾವು 3 ಅಡಿ ಅಗಲನೆ ಇದು ಮಾಡಿ 1.5 ಅಡಿ ಆಳ ಇದು ಮಾಡಿ ನಾವು ಕಾಂಪೋಸ್ಟ್ ನಮ್ದು ಅಂದ್ರೆ ಇದು ಇದೆ ಅದು ಕಾಫಿ ಹುಟ್ಟಿದೆ ಅವೆಲ್ಲ ಕಾಂಪೋಸ್ಟ್ ಮಾಡಿ ಹೆಚ್ಚು ಕಮ್ಮಿ 2.5 ಅಡಿಗೆ 1.75 ಅಡಿ ನಾವು ಬಿಟ್ಟು ಫುಲ್ ತುಂಬಿಸಿದ್ವಿ ಎಲ್ಲ ಕಾಂಪೋಸ್ಟು ಧನಿನ ಗೊಬ್ಬರ ತುಂಬಿಸಿ ಮತ್ತೆ ಅದೇ ಇದರಲ್ಲಿ 1/2 ಅಡಿ ಮತ್ತೆ ಹಾರೆಯಲ್ಲಿ ಅದೇ ಮಣ್ಣ ಗುಂಡಿಗೆ ಕೆಡಿಗಿ ಅಗಲ ಜಾಸ್ತಿ ಮಾಡ್ದಂಗೂ ಆಯ್ತು. ಮತ್ತೆ ಹಾಗಾಗಿ ನಾವು ಒಂದು ಗೂಟ ನೆಟ್ಟು ಮೇಲೆನೆ ಗಿಡನ ನೆಟ್ಟು ತರಗೋ ಎಲ್ಲ ಹಾಕಿ ಇದು ಮಾಡಿದೀವಿ ಸರ್. ಈಗ ನೀವು ನಾಟಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಗಿಡಗಳನ್ನ ತಂದು ಹಾಕೊಂಡ್ರ ಕಂದು ತಂದು ಹಾಕೊಂಡ್ರ? ಸರ್, ನಾವು ಮೊದಲು ನಾಟಿ ಮಾಡಿದಾಗ ಅದೇ ಬೆಟ್ಟದ ಮನೆಯಲ್ಲಿ ನಾವು 700 ಗಿಡ ತಂದಿದ್ವಿ. ಯಾಕೆ ನನ್ಗೆ ಏಲಕ್ಕಿ ಮೇಲೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೋಡಿ ಸರ್, ನಾವು 2ನೇ ವರ್ಷಕ್ಕೆ ನಾವು ಜನಗಳಿಗೆ ಯಾರು ರಾಮಚಂದ್ರ ಅನ್ನೋದು ಏನು ಯಾರಿಗೇನು ಗೊತ್ತಿರಲಿಲ್ಲ. ಆಗ ಬಡತನ ಮತ್ತೆ ಈಗ ಹೇಳಬೇಕು ಅಂತೇಳಿ ನಾವು ನೆಂಟರುಗಳು ಸಮೇತ ನಮ್ಗೆ ದೂರ ಆಗಿದ್ರು ಸರ್. ಯಾಕೆಂದ್ರೆ ಏನಾರು ನಾವು ಸಾಧಾರಣವಾಗಿ ಎಲ್ಲ ಹೋಗಿದ್ದಿಲ್ಲ ಸರ್, ಏನು ಹೋದ್ರೆ ಏನು ದುಡ್ಡು ಕೇಳಕ್ ಬಂದೋ ಅಂತ ಹೇಳಿದರೆ, ಮತ್ತೆ ದೀಪಾವಳಿಯ ಕಾಲದಲ್ಲಿ ಯಾರ ಮನೆಯವ್ರಿಗೆ ಹೋದ್ರೆ ಅಕ್ಕಿ ಕುಕ್ಕಿ ಕೇಳಕ್ ಬಂದ ಅನ್ನೋ ಒಂದು ದೃಷ್ಟಿಯಲ್ಲಿ, ಯಾಕೆ ನಮ್ಮ ಪರಿಸ್ಥಿತಿ ಆಗ ಹಿಂದೆ ಇತ್ತು. ನಮ್ಮ ತಾಯಿ ಕಾಲದಲ್ಲಿ 6 ಎಕರೆ ತರಿ ಜಮೀನು ಇದ್ರು ಮಾಡೋರು ಇತ್ತಿಲ್ಲ, ನಮಗೆ ನಾವು ವಾರ ಗುತ್ತಿಗೆ ಗದ್ದೆ ಎಲ್ಲ ಕೊಡ್ತಾ ಇದ್ದೀವಿ. ಆಗ ನಮಗೆ ಅದೇ ಇದರಲ್ಲಿ ಜೀವನ ಆಗ್ಬೇಕಿತ್ತು ನಮಗೆ, ನಮ್ಮ 2 ಜನ ಅಕ್ಕದಿರು ಮತ್ತೆ ನಮ್ಮ ಎಲ್ಲ ಜೀವನ ಸಾಕ್ಸ್ಬೇಕು ಅಂದ್ರೆ ಬಾರಿ ಕಷ್ಟದಲ್ಲಿ ಸಾಕ್ಸಿದ್ರು. ಆಗ ಯಾರ ಮನೆಗಾರು ಹೋದ್ರು ನಮ್ಮ ತಾಯಿ ಯಾರ ಮನೆಗೂ ಆಗೋದ್ರು ದೀಪಾವಳಿ ಕಾಲದಲ್ಲಿ ಹೋಗ್ಬಿಡ್ತಿತ್ತಿಲ್ಲ, ಯಾಕಂದ್ರೆ ಮನೆಯಲ್ಲಿ ಅನ್ನ ಎಲ್ಲ ಬಂದು ಊಟ ಬಂದಿರ್ಬೋದು ಅಂತ ತಿಳ್ಕೊತಾರೆ ಅಂತೇಳಿ ನಮ್ಮ ತಾಯಿ ಕೂಲಿ ಕೆಲಸ ಮಾಡಿ 1 ರೂಪಾಯಿ 2 ಅಡಿ ಸಂಬಳ ಎಲ್ಲ ಕೆಲಸ ಮಾಡಿ ಅಕ್ಕಂದಿರಿಬ್ಬರು ಮತ್ತೆ ಅವರು ನನಗೂ ಭಾನುವಾರ ಶನಿವಾರನು 1 ರೂಪಾಯಿ 2 ಅಡಿ ಸಂಬಳಕ್ಕೂ ಕರ್ಕೋಗಿ ಕೆಲಸಕ್ಕೆ ಕರ್ಕೋಗ್ತಾ ಇದ್ರು. ನಾವು ಈಗ ನಮ್ಗೇನಾಗಿದೆ ಅಂತೇಳಿದ್ರೆ ನಾವು ಬದುಕ್ಬೇಕು, ಯಾಕೆಂತೇಳಿದ್ರೆ ನಮಗೆ ಜಮೀನು ನೆನ್ಕೊಂಡಿಲ್ಲ, ನಮ್ಮ ಅಜ್ಜ ಮಾಡಿದ ಆಸ್ತಿ ಇರುವಾಗ ಒಂದು ಅದ್ರಲ್ಲಿ ಯಾಕೆ ಶ್ರಮ ಪಡಬಾರ್ದು ಅನ್ನೋ ಒಂದು ದೃಷ್ಟಿಲಿ ಆ ನಮ್ಮ ತಾಯಿ ಮತ್ತೆ ನಮ್ಮ ಅಕ್ಕದವರೇ ಕಾರಣ ಸರ್. ಆಮೇಲೆ 19 ವರ್ಷಕ್ಕೆ ಮದುವೆ ಆಯ್ತು, ಮತ್ತೆ ನನ್ನ ಹೆಂಡತಿ ನಿಜವಾಗ್ಲು ಅವಳಿಂದಲೂ ಮನೆ ಆಯ್ತು ಸರ್. ಕೆಲಸ ಅಂತ ಹೇಳಿದ್ರೆ ಒಂದು ನಾಟಿಗೆ ಹೋಗ್ಲಿ ಯಾವುದೇ ಕೆಲಸ ನಮ್ಮ ತೋಟದ ಕೆಲಸ ಮಾಡೋಗ್ಲು ಕೂಲಿಗಾರ ಕೆಲಸಕ್ಕಿಂತಲೂ ಡಬ್ಬಲ್ ಕೆಲಸ ಮಾಡ್ಕೊಬಂದು ಆಗ್ಲೂ 10-15 ದನಗಳಿದ್ದ ಪ್ರತಿಯೊಂದು ನೆರವು ನನಗೆ ಕಾರಣ ನಮ್ಮ ತಾಯಿ ನನ್ನ ಹೆಂಡತಿ ಸರ್. ಇಷ್ಟಕ್ಕೆ ನಾನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನನ್ನ ಹೆಂಡತಿ ನನ್ನ ತಾಯಿನೇ ಕಾರಣ ಸರ್, ಮತ್ತೆ ಅಕ್ಕ ನಮ್ಮ ಅಕ್ಕಂದಿರು. ಈಗ ನೀವು ಗಿಡ ತಂದು ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಾ ಅಥವಾ ಕಂದು ತಂದು ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಾ ಏಲಕ್ಕಿದು? ಸರ್, ಯಾಕೆ ಅಂತ ಹೇಳಿದ್ರೆ ಮೊದಲು ಯಾರೋ ಹೇಳ್ತಾ ಇದ್ರು ಕಂದು ತಂದು ಹಾಕಿದ್ ನಾವು, ಅದರಲ್ಲಿ ನಾನು ಕೆಲವು ಬೀಜಗಳೆಲ್ಲ ಕೊಟ್ಟಿದ್ದೀನಿ ಕೆಲವ್ರಿಗೆ ನಮ್ಮ ಪಾಳ್ಕೊಡಿ ಎಲೆಗೆ ಬಂದಾದ್ಮೇಲೆ ಕೊಂದು ತಗೋಗಿರಲ್ಲ, ಒಂದೊಂದು ಕೆ ಜಿ 2 ಕೆಜಿ 3 ಕೆಜಿ ಏನು ದುಡ್ಡು ಏನು ನಾನು ತಗೊಳ್ಳಲಿಲ್ಲ. ಬೆಳಿತೀನಿ ಅನ್ನೋರಿಗೆಲ್ಲ ನಾನು ಹಣ್ಣಿನ ಹಸಿ ಹಣ್ಣನ್ನೇ 2 ಕೆಜಿ ಅವರವ್ರ ಆಸಕ್ತಿ ಎಷ್ಟಿತ್ತೋ ಅಷ್ಟಕ್ಕೆ 2 ಕೆಜಿ 1 ಕೆಜಿ 3 ಕೆಜಿ 5 ಕೆಜಿವರೆಗೂ ಹಣ್ಣು ಕೊಟ್ಟಿದ್ದೀನಿ. ಆದ್ರೆ ಅವರು ಕಾಯಿ ನಾವು ಯಾಕೆ ಬಿಡಕ್ಕಲ್ಲ ರಾಮಣ್ಣ ಅಂತ ಕೇಳ್ತಾರೆ, ಗಿಡ ಚೆನ್ನಾಗಿ ಬರುತ್ತೆ ಕಾಯಿ ಯಾಕೆ ಬಿಡೋದಿಲ್ಲ ಅಂತೇಳಿ. ಆಗ ನಾನು ಎಲ್ಲರೂ ಹೇಳಿದ್ರು ಕಂದನೇ ಹಾಕ್ಬೇಕು ಅಂತ ಹೇಳಿ, ಮದರ್ ಕಂದೇ ಒಳ್ಳೇದಂತೆ, ಯಾಕೆಂದ್ರೆ ಮದರ್ ಕಂದಲ್ಲಿ ಹೆಂಗಿತ್ತು ಹಿಂದೆ ಅದೇ ರೀತಿ ಕಾಯಿ ಕೊಡುತ್ತೆ, ಬೀಜದಲ್ಲಿ ಕಾಯಿ ಕೊಡೋದಿಲ್ಲ ಅನ್ನೋ ಒಂದು ದೃಷ್ಟಿ ಕೆಲವ್ರು ಹೇಳ್ತಾ ಇದ್ರು. ಆಗ ನಾನು ಅದು ಸುಳ್ಳು ಅಂತ ತಿಳ್ಕೊಂಡಿದ್ದೆ. ಅದು ಈಗ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಪಾಳ್ಕುಡಿ ಮತ್ತೆ ನೆಲಹಣ್ಣಿಗಳನ್ನ ಯಾವಾಗಲೂ ಮದರ್ ಕಂದೇ ನೆಡ್ಬೇಕು ಸರ್. ಆಮೇಲೆ ಮದರ್ ಕಂದಲ್ಲಿ ನೆಟ್ಟಿದ್ರು ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ನೋಡಿ, 2 ವರ್ಷಕ್ಕೆ ಸರ್ 1 ಕಿಲೋ ಏಲಕ್ಕಿ ಬೆಳಿಬೋದು ಸರ್. ಯಾವುದು ಆ ಪಾಳ್ಕುಡಿನಲ್ಲೇ ಆಗ್ಲಿ ಮತ್ತೆ ನೆಲಣ್ಣಿಗೊಳ್ಳೆ ಆಗ್ಲಿ ಅವರ ಕೆಲಸದ ಮೇಲೆ ಆದ್ಯತೆ ಅಂದ್ರೆ ಅವರ ಚೆನ್ನಾಗಿ ಗೊಬ್ಬರ ಇದು ಕೊಟ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದ್ರೆ 1 ಕಿಲೋ ಏಲಕ್ಕಿ ಖಂಡಿತ ಕೆಲವು ಗಿಡದಲ್ಲಿ 1.5 ಕೆಜಿನೂ ಆಗುತ್ತೆ. ಯಾಕಂದ್ರೆ ಈಗ ನಮ್ಮದು ಈಗ ನಮ್ಮ ಪಾಳ್ಕುಡಿ ಈಗ ನೀವೇ ನೋಡಿದ್ರಲ್ಲ, ಅದರಲ್ಲಿ ಈಗ ನಾನು 10-20 ಗಿಡ ಹಾಕಿದ್ದು, ಈಗ ಅದರಲ್ಲಿ ನಾವು ನನ್ನದ್ರಲ್ಲಿ 1.75 ಕೆಜಿ ಬೆಳೆ ಬಂದಿದೆ, 1/2 ಕೆಜಿಗೂ ಬಂದಿದೆ, 1/2 ಕೆಜಿಗೂ ಬಂದಿದೆ, ಕೆಲವರು 2 ಕೆಜಿಗೂ ಬಿಟ್ಟಿದೆ ಸರ್. ಹಾಗಾಗಿ ಎವರೇಜ್ ಅಲ್ಲಿ ಈಗ 3/4 ಕೆಜಿ 1 ಕೆಜಿ ಏಲಕ್ಕಿ ಬಂದಿದೆ. ಮುಂದಿನ ಇದರಲ್ಲಿ ಇವತ್ತು 1.5 ಕೆಜಿನ ಎವರೇಜ್ ಅಲ್ಲಿ ಬರ್ಬೋದು ಯಾಕಂದ್ರೆ ಕಂದು ಗಿಡ ಅಲ್ಲ ಚೆನ್ನಾಗಿದೆ ಸರ್. ಕಂದು ಹಾಕೊಳ್ಳೋದ್ರಿಂದ ಕಂದ್ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ, ಯಾವ ತರ ಬರುತ್ತೆ, ಎಷ್ಟಪ್ಪ ಇರುತ್ತೆ, ಎಷ್ಟು ಉದ್ದ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ, ಮತ್ತೆ ಬೇಗ ಬೆಳವಣಿಗೆ ಕಾಣುತ್ತೆ, ಬೇಗ ನಮ್ಗೆ ಇಳುವರಿ ಸಿಗ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಂಗಾಗಿ ಕಂದ್ ಹಾಕೊಳ್ಳೋದು ಹೆಚ್ಚು ಒಳ್ಳೇದು ಅಂತ ಸರ್. ಯಾಕೆ ಅಂತ ಹೇಳಿದ್ರೆ ನೋಡಿ, ಗಿಡ ಹಾಕಿ ಸಣ್ಣ ಗಿಡ ಬೆಳೆದು 3 ವರ್ಷ ಫಸಲು ತಗೊಳ್ಳೋದಕ್ಕೆ, ಈಗ ನಾನು ಮದರ್ ಕಂದ್ ಹಾಕಿ ಅದೇ 480 ಕೆಜಿ ಹೆಚ್ಚು ಕಮ್ಮಿ 500 ಕೆಜಿ ಎಲೆಕ್ಕೇನೆ ಆಗಿದೆ ಅಲ್ಲ 2ನೇ ವರ್ಷ ಫಸಲಿಗೆ, ಆಗ ಯಾರಿಗೆ ಲಾಭ? ನಮ್ಗೆ ಲಾಭ ತಾನೇ. ಹಾಗಾಗಿ ಏನು ಅಂದ್ರೆ ಕಂದಿಗೆ 100-110 ಆಗ ರೇಟ್ ಇತ್ತು, ಕಳಸರಿ ಎಲ್ಲ 40-50 ರೂಪಾಯಲ್ಲಿ ನಾನು ಕೊಟ್ಟಿದ್ವಿ. ನಾವು 4,000 ಗಿಡ 80 ರೂಪಾಯಲ್ಲಿ ನಾವು ಮಾರಾಟ ಮಾಡಿದ್ವಿ. ಹಾಗಾಗಿ ಮದರ್ ಕಂದ್ ನೆಟ್ರೆ ಅವ್ರ ಖರ್ಚು ಏನ್ ಮಾಡಿದ್ರು ಅದ್ರ ಖರ್ಚು ಕಳೆದು ಮತ್ತೆ ಅರ್ಧ ದುಡ್ಡು ಉಳಿತ್ತೆ ಸರ್, 2 ವರ್ಷಕ್ಕೆ ಉಳಿತಲ್ಲ. ಹಾಗಾಗಿ ಮದರ್ ಕಂದ್ ಹಾಕೋದು ಒಳ್ಳೇದು, ಮತ್ತೆ ಕಾಯಿ ಇಳುವರಿ ಬರುತ್ತೆ ಅಂತ ಹೇಳ್ಬೋದು. ಈಗ ಏಲಕ್ಕಿ ಗಿಡಗಳನ್ನ ಹಾಕಿದ್ಮೇಲೆ ಏನೆಲ್ಲ ಕೆಲಸ ಇರುತ್ತೆ, ವರ್ಷ ಪೂರ್ತಿ ಏನೇನು ಕೆಲಸ ಮಾಡಬೇಕಾಗುತ್ತೆ ಸರ್? ಫಸ್ಟ್ ವರ್ಷ ಎಲ್ಲ ಇದು ಮಾಡಿದಾಗ ಒಂದು ಸಣ್ಣದಾಗಿ ಗುಣಸೇವೆ ಮಾಡ್ಕೊಂಡಂಗೆ ಹೊಳ ಬೆಳೆಯಕ್ ಬಿಡಬಾರ್ದು. ಗಿಡ ಸುತ್ತ ಇರಬಾರ್ದು, ಏನ್ ತೊಂದರೆ ಇಲ್ಲ, ಮಳೆ ಬೆಳೆದ್ರೆ ಏನ್ ತೊಂದರೆ ಇಲ್ಲ ಹೊಳಗಳು. ಅದ ಬೇಕಾದ್ರೆ ಮಿಷಿನ್ ಎಲ್ಲ ಹೊಡೆದ್ರೆ ಅದೇ ಒಂಥರ ಕಾಂಪೋಸ್ಟ್ ಲೆಕ್ಕಕ್ಕೂ ಬರುತ್ತೆ, ಮಿಷಿನ್ ಅಲ್ಲಿ ಹೊಡ್ಕೊತಾ ಇರ್ಬೋದು. ಆದ್ರೆ ಗಿಡಿನ ಸುತ್ತ ಮಾತ್ರ ನಾವು ಆ ಹೊಳಗಳನ್ನ ಕಳೆಗಳ ಬೆಳೆಯಕ್ ಬಿಡ್ಲೇಬಾರದು. ಯಾಕೆಂದ್ರೆ ನಾವು ಹಾಕಿರೋದು ಕಾಂಪೋಸ್ಟ್ ಎಲ್ಲ ತುಂಬಿರ್ತೀವಲ್ಲ, ಕಚ್ಚಿಡ ಗೊಬ್ಬರ ಎಳದಂಗೆ ಏಲಕ್ಕಿ ಗಿಡ ಬೇಗ ಎಳಿಯಕ್ಕಲ್ಲ, ಆ ಹೊಳವೆ ತಿಂದಾಕುತ್ತೆ ಸರ್. ಅದರಿಂದ ಸುತ್ತಳತೆ ನೀಟಾಗಿ ಇಟ್ಕೋಬೇಕು ಸರ್, ಕಳೆ ಇಲ್ದಂಗೆ ನೀಟಾಗಿ ಇಟ್ಕೋಬೇಕು. ಆಮೇಲೆ ಸ್ಪ್ರೇಗಳು, ಹುಳ ಹೊಡೆದಾಗ ನಮ್ಗೆ ಹೆಚ್ಚು ಕಮ್ಮಿ ಮಾರ್ಚಿ ಹುಳ ಹೊಡೆಯೋದು, ಮತ್ತೆ ಸೆಪ್ಟೆಂಬರ್ ಒಂದು ಟೈಮು, ಅದರಲ್ಲಿ ಮಧ್ಯದಲ್ಲಿ ಒಂದ್ 3 ಸ್ಪ್ರೇ ಮಾಡ್ಕೋಬೋದು ಸರ್, ಏನ್ ತೊಂದರೆ ಇಲ್ಲ. 3 ಸ್ಪ್ರೇ ಮಾಡ್ಕೊಂಡ್ರೆ ಹುಳ ಹೊಡೆದೇ ಹೊಡಿತೇವೆ. ನೀವು ಏರಿಸಿದ್ ಮಾಡಿದ್ರು ಅಲ್ಲಿ ಪಾಳು ಕೊಡಿಲಿ 50 ಕಂದಿದ್ರೆ ಒಂದು 5-10 ಕಂದಕ್ಕೆ ನೀವು ಏನು ಕೆಲಸ ಮಾಡಿದ್ರು 5 ಕಂದು ಹೊಡೆದೇ ಹೊಡಿತೇವೆ ಸರ್. ಅದ್ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವ ಟೈಮಿಗ್ ಮಟ್ಟಕ್ಕೆ ಮರಿ ಮಾಡಿ ಇಲ್ಲಿಗೆ ಬರ್ತೇವೆ ನಮಗೂ ಗೊತ್ತಿರಕ್ಕಲ್ಲ. ನಾವು ಸ್ಪ್ರೇ ಮಾಡಾಗ ಹೆಚ್ಚು ಆ ಟೈಮ್ಗೆ ಏನು ಹಣಿನಿಲ್ಲ ಅಂತ ಹೇಳಿದಾಗ ನೀವು ಏನ್ ಮಾಡಿದ್ರು 5-6 ಕಂದಿಗೆ ಬರುತ್ತೆ. ಅದೇ ನೆಲ್ಲಣ್ಣಿ ಗೋಲ್ಡಿಗೆ ಮಾತ್ರ ಅದು ಅರ್ಧ ಮೇಲೆ ಹೇಳಿ ಸರ್, ತೂತ ಹೊಡೆದೇ ಹೊಡ್ತದೆ. ನಾನು ಬೆಳೆದಿಲ್ಲ, ಆದ್ರೆ ನಾನು ನೆಲ್ಲಣ್ಣಿ ಗೋಡ್ ತೋಟಗಳೆಲ್ಲ ನೋಡಿದೀನಿ, ಬೆಳೆದವರು ಸಮೇತ ಹೇಳ್ತಾರೆ. ಈಗ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ರಾಸಾಯನಿಕ ಗೊಬ್ಬರ ಆಗ್ಬೋದು, ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡೋದು ಸೂಕ್ತ ಅಂತೀರಿ ಸರ್? ಈಗ ರಾಸಾಯನಿಕ ಗೊಬ್ಬರ ಲೆಕ್ಕವಾಗಿ ಹಾಕಬಾರ್ದು ಈಗಿನ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದೊಂದು ಭೂಮಿ ಈಗ ಸತ್ವ ಹಾಳು ಮಾಡ್ಕೊಂಡಿದೆ. ಈಗ ನೋಡಿ ಸರ್, ಈಗ ಯಾರೇ ಆಗ್ಲಿ ಅವ್ರಿಗೆ ಹೆಂಗೆ ಕುಡಿದ್ರು ಚೂರು ಕುಡ್ಕಂದ್ರೆ ಸ್ವಲ್ಪ ನೆಮ್ಮದಿ ಅವ್ರಿಗೆ. ಹಂಗಾಗಿ ಅದನ್ನ ಸಡನ್ ಆಗಿ ನಾವು ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕೊಳ್ಳೋದವ್ರೆ ಇವತ್ತಿನದಲ್ಲಿ ಬರೋದೇ ಇಲ್ಲ ಸರ್. ಯಾವುದು ನೀವು ಧನ್ಯ ಗೊಬ್ಬರ ಎಲ್ಲ ಹಾಕ್ಲೇಬೇಕು. ಆದ್ರೆ ಈಗ ನಾವು ಎಕರೆಗೆ ನಾವು 4 ಮೂಟೆ ಕೊಡ್ತೀವಿ ಅಂದ್ರೆ 1.5 ಮೂಟೆ ಏನಾದ್ರು ಹಾಕ್ಬೇಕು ಸರ್. ಅದು ಹಾಕ್ತವ್ರ ಗಿಡನ ಇದೇ ಬರೋದಿಲ್ಲ, ಶಕ್ತಿನೇ ಕೊಡೋದಿಲ್ಲ ಅಂತ ಕಾಣುತ್ತೆ. ಬರೀ ರಾಸಾಯನಿಕ ಗೊಬ್ಬರ ಹಾಕ್ತಿರೋ, ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕ್ತಿರೋ ಹೇಗೆ? ಕೊಟ್ಟಿಗೆ ಗೊಬ್ಬರ ಅಲ್ಲ, ಕಡಿಗೆ ಸರ್ ಏನ್ ಮಾಡ್ತೀವಿ ಗೊತ್ತಾ, ನಾವು ಈಗ 1 ವರ್ಷ ನಾವು ತುಂಬಿದ ಇದಕ್ಕೆ ಹಾಕಿರ್ತೀವಲ್ಲ, ಆಗ 2 ವರ್ಷಕ್ಕೊಂದ್ಸರಿ. ಈಗ ನೋಡಿ ನಾವ್ ಈ ಸರಿ ಪ್ರತಿ ಒಂದು ಇದಕ್ಕೂ 1 ಕಾಲ್ ಹೆಡಿಗೆ ವಸ್ತು ಈಗ ಗಿಡ ಬೀದಿಗೆಲ್ಲ ಕೊಟ್ಟಿದ್ವಿ. ಆಗ ನಮ್ಗೆ ಈಗ ಹೆಚ್ಚು ಕಮ್ಮಿ ಅದಕ್ಕೆ 380 ಗಿಡ ಆದ್ರೂ ಒಂದು 800 ಹೆಡಿಗೆ ಗೊಬ್ಬರ ಹಾಕ್ದಂಗೆ ಆಗಿದೆ ಸರ್. ಈಗ ಯಾವ್ದು ಈಗ ನಾವು 1 ಎಕರೆ 380 ಗಿಡ ಇದೆಯಾ ಅದಕ್ಕೆ ಪ್ರತಿ ಒಂದು ಗಿಡಕ್ಕೆ 2 ಹೆಡಿಗೆ ಕೊಟ್ಟಂಗೆ ಆಗಿದೆ ಸರ್. ಈಗ ಯಾಕೆಂದ್ರೆ ಬೀದಿ ಮಧ್ಯ ಬಂದಿ ಮಧ್ಯಕ್ಕೆಲ್ಲ ಕೊಟ್ಟಿದ್ವಿ. ಅದರಿಂದ ನಮ್ಗೆ ನೋಡಿ ನಾವು ಗೊಬ್ಬರ ಹಾಕಕ್ಕೆ ಖರ್ಚು ಬರುತ್ತೆ. ಈಗ ಮಿನಿಮರ್ ಗೊಬ್ಬರ ನಮ್ಗೆ ಹಾಕ್ಬೇಕು ಅಂದ್ರೆ 5 ಮೂಟೆ ಗೊಬ್ಬರ ಹಾಕ್ತೀನಿ ಅಂತ ಹೇಳಿದ್ರೆ 5 ಮೂಟೆ ಗೊಬ್ಬರಕ್ಕೆ ದುಡ್ಡು ಎಷ್ಟಾಗುತ್ತೆ? ಆಗ 5 ಮೂಟೆ ಗೊಬ್ಬರ ಹಾಕಿ 1 ವರ್ಷಕ್ಕೆ ಅದು ಗೊಬ್ಬರ ಹಾಕಿ ಗಿಡ ಬಂದಾಗ ಮತ್ತೆ ನೀವು ಮಿನಿಮರ್ ಅಷ್ಟು ಕೊಡಲಿಲ್ಲ ಅಂದ್ರೆ ಮುಂದಕ್ಕೆ ಕಂದು ಬರೋದಿಲ್ಲ ಸರ್. ಹಾಗಾಗಿ ನಾವು ಕಾಂಪೋಸ್ಟ್ ಗೊಬ್ಬರಗಳು ಚೆನ್ನಾಗಿ ಕೊಟ್ಕಂದ್ರೆ ಈಗ ನಾವು ಎಕರೆಗೆ 500 ಕೆಜಿ ಬೆಳೆದ್ರೆ 25 ಕೆಜಿ ಜಾಸ್ತಿ ಆಗುತ್ತೆ, ಇನ್ನೊಂದು ವರ್ಷ 50 ಕೆಜಿ ಕಮ್ಮಿ ಬರ್ಬೋದು. ಆ ತರವಾಗಿ ಎವರೇಜ್ ಅಲ್ಲಿ ಬೆಳೆ ಒಂದು 10-12 ವರ್ಷ ತೆಗಿಬಹುದು. ಯಾಕೆಂದ್ರೆ ನಾನು 9ನೇ ಇಸ್ವಿಲಿ ಹಾಕಿದಾಗ ನಮ್ಗೆ 12 ವರ್ಷ ನಾವು ಸರ್ ಒಳ್ಳೆ ಫಸಲು ಕಂದ್ವಿ. ಆಮೇಲೆ ಯಾರೋ ವಿಜ್ಞಾನಿಗಳು ನಮ್ಮ ತೋಟಕ್ಕೆ ಮತ್ತೆ ಹೀಗೆ ಅನುಭವಸ್ತರು ಎಲ್ಲ ಬಂದು ಹೇಳಿದಾಗ ಸಾಕು, ಈಗ 10-12 ವರ್ಷ ಆದ್ಮೇಲೆ ನೀನು ಬೇರೆ ತೋಟ ಮಾಡಕ್ ಮಾಡು, ಇದೆಲ್ಲ ಗಿಡ ಕೊಟ್ಬಿಟ್ಟು ಮತ್ತೆ ಹೊಸದಾಗಿ ಗುಂಡಿ ಇದೆಲ್ಲ ತೋಡಿ ಹೊಸದಾಗಿ ಮಾಡಿ ಅಂತ ಹೇಳಿದ್ರು. ಆಗ ಅದನ್ನು ನಾನು ಒಪ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಹಿರಿಯರ ಮಾತು ನಾವು ಕೇಳಬೇಕು, ಓದ್ದವರು, ಯಾಕೆಂದ್ರೆ ಅವ್ರಿಗೆ ಆ ಅನುಭವ ಇರ್ತದೆ. ಆ ಅನುಭವದಂತೆ ನಾನು ಮತ್ತೆ ಈಗ ಹೊಸದಾಗಿ ಮಾಡಿರೋ ಸರ್ ತೋಟದ. ಹೊಸದಾಗಿ ತೋಟ ಮಾಡಿದಿರಿ. ಈಗ ನಮ್ಗೆ 1ನೇ ವರ್ಷಕ್ಕೆ ಎಲೆಕ್ ಬಂತು, ಈಗ ನಮ್ಗೆ ಮಾಮೂಲಿ ಎಲೆಕ್ ಇದೆ. ಈಗ ಇನ್ನ ಮುಂದೆ ಇನ್ನ ಮುಂದುವರ್ಷ ಅದು ಎಲೆಕಾಗತ್ತೆ. ಹಾಗಾಗಿ ನಮ್ಗೆ ಯಾವಾಗಲೂ ಎಲೆಕ್ಕಿ ಹಾಳು ಮಾಡ್ಕೋಬಾರದು ಅನ್ನೋ ದೃಷ್ಟಿಲಿ ಎರಡು ತೋಟನು ಇನ್ನು ಎಲೆಕ್ಕಿಯನ್ನೇ ಮುಂದುವರ್ಸ್ಕೊಂಡು ಹೋಗ್ಕನಂತಲೇ ಇದೆ. ಮಗನಲ್ಲೂ ಆ ಮನಸ್ಸಿದೆ, ಮಗನು ಚೆನ್ನಾಗಿ ಕೆಲಸ ಮಾಡ್ತಾನೆ ಮತ್ತೆ ಅನುಭವನೂ ಇದೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಡಿಸ್ಟಿಕ್ ಇದ್ರಲ್ಲೆಲ್ಲ ಇದು ಮಾಡ್ಕೊಂಡು ಕುಶಲ ಅಂತೆಲ್ಲ ಯಾವ್ದೋ ಒಂದು ಇದೆ ಇದಕ್ಕೆಲ್ಲ ಸೇರ್ಕೊಂಡು ಮಡಿಕೇರಿ ಇವೆಲ್ಲ ಇದು ಮಾಡ್ಕೊಂಡು ತಿಂಗಳಿಗೆಲ್ಲ ವಿಸಿಟ್ ಕೊಟ್ಕೊಂಡು ಸರ್ಕಾರಿ ಇದರಂದಲೇ ಅವನು ಇದು ಮಾಡ್ಕೊಂಡಿದ್ರು. ಹಾಗಾಗಿ ಅವನಿಗೂ ಯಾವ ಥರ ಮಾಡಬೇಕು ಅನ್ನೋ ಅನುಭವ ಇದೆ. ಆಗ ನನಗಂತಲೂ ಈಗ ಬಾರಿ ಚುರುಕಾಗಿದ್ದಾನೆ ಅದು ವ್ಯವಸಾಯದ ಬಗ್ಗೆ ಮಾಡಬೇಕು. ನಾನು ರಾಜಕೀಯನು ಮಾಡಿದ್ದೀನಿ, ಮಂಡಲ ಪಂಚಾಯತ್ ಮೆಂಬರ್ ಆಗಿದ್ದೆ, ಸೊಸೈಟಿಲಿದ್ದೆ, ಮತ್ತೆ ಯಾವುದೇ ಉಪಕಾರ ಮಾಡಿದ್ರು ಅಲ್ಲಿ ನಮಗೆ ಗೌರವ ಎದುರಿ ಕೊಡ್ತಾರೆ ಸರ್, ಹಿಂದ್ಗಡೆಯಿಂದ ಹೇಳಿಸ್ಕೊಂಡು ಮಾತಾಡ್ತಾರೆ. ಈಗ ನೋಡಿ ನಮಗೆ ಹಳ್ಳಿ ಹಬ್ಬದಲ್ಲಿ ಸನ್ಮಾನ ಮಾಡಿದ್ರು, ಹಿಂಗೆ ಯಾವ ಸಂಘ ಸಂಸ್ಥೆ ಊರಲ್ಲಿ ಏನಾದರೂ ನಮ್ಮ ಪ್ರಗತಿಪರ ರೈತರು ಅಂತೇಳಿ ಸನ್ಮಾನ ಮಾಡ್ತಾರೆ. ಆ ನೆಮ್ಮದಿ ಸರ್ ನಮಗೆ ಯಾವಾಗಲೂ ಸಿಕ್ಕಲ್ಲ ಸರ್, ಅದು ಅದೇ ನಮಗೆ ಖುಷಿ ಸರ್. ಇನ್ನು ಈಗ ಇವತ್ತು ತೋಟದಲ್ಲಿ ನೋಡಿದೆ ನಾನು, ಸಾಮಾನ್ಯವಾಗಿ ಗಿಡಗಳಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಬುಡಕ್ಕೆ ಗೊಬ್ಬರ ಹಾಕ್ತಿವಿ. ನೀವು ಬುಡಕ್ಕೆ ಹಾಕಿಲ್ಲ, ನಡುವೆ ಬೀದಿಗೆ ಹಾಕಿದ್ರ, ಯಾಕೆ ಆತರ ಹಾಕಿರಾ ಅಂತ? ಯಾಕೆ ಅಂತ ಹೇಳಿದ್ರೆ ಸರ್ ನೋಡಿ, ಅದು ಗೊಬ್ಬರ ಬಿಸಿಲಲ್ಲಿ ಒಣಗಬಾರ್ದು. ಈಗ ಹರಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸುತ್ತ ಗಿಡ ಸುತ್ತ ಹರಡಾಗ ಪೂರ್ತಿ ಒಣಗಿ ಹೋಗುತ್ತೆ ಸರ್. ಅದು ಆ ಒಣಗಿ ಹೋದ್ರೆ ಆ ಗೊಬ್ಬರದಲ್ಲಿ ಸಾರಾಂಶ ಇರಕಲ್ಲ. ಹೀಗೆ ನಮ್ಗೆ ಈಗ ನಿಮ್ಮ ಹಾಗೆ ನಿಮ್ಮ ಆಕಾಶವಾಣಿ ಇದರಿಂದಲೇ ನಮ್ಗೆ ವಿಜಯ ಅಂಗಡಿಯವರು ನಮ್ಗೆ ಸುಮಾರು 9-10 ಇಸ್ವಿದಲು ನಮ್ಮ ತೋಟಕ್ಕೆಲ್ಲ ವಿಸಿಟ್ ಕೊಟ್ಟು ನಮಗೆ ಬಂದು ಈ ತರ ಮಾಡ್ಬೇಕು ಗೊಬ್ಬರ, ಮತ್ತೆ ನಾವು ಇಲ್ಲಿ ದನಿನ ಗೊಬ್ಬರ ಆಳ ಗುಂಡಿ ತೋಡಿದ್ರೆ ಈಗ ಆಳ ಗುಂಡಿ ತೋಡಬಾರ್ದು, ಮತ್ತೆ ಗೊಬ್ಬರ ಆದಷ್ಟು ಮೇಲೆ ಇರಬೇಕು, ಬೇಕಾದ್ರೆ ಮುಚ್ಚಿ ನೀವು ಗೊಬ್ಬರಗಳನ್ನ ಮೇಲೆ ಇದ್ರೂ ಒಂದು ಟಾರ್ಪಾಲ್ ಮುಚ್ಚಿ ಒಣಕಕ್ಕೆ ಕೊಡಬೇಡಿ ಅನ್ನ ಹೇಳಿ ಅವರ ವಿಜಯ ಅಂಗಡಿಯವರ ಸಲಹೆ ಅಂತಲೇ ನಾನು ಇದುವರೆಗೂ ಕೆಲಸ ಮಾಡ್ಕೋಬತ್ತಿರೋದು. ಎಲಗೆ ತೋಟ ಆಗಲಿ ಕಾಫಿ ತೋಟವಾಗಲಿ ನಾನು ವಿಜಯ ಅಂಗಡಿಯವರ ಸಲಹೆ ಅಂದರೆ ರೇಡಿಯೋ ಕೇಳ್ತಾ ಇದ್ದೆ. ಆಗ ಸಲಹೆ ಮೇರೆ ಮತ್ತೆ ಕಡೆಗೆ ಯಾರೋ ಹಿಂಗೆ ಹಳ್ಳಿ ಹಬ್ಬದಲ್ಲಿ ನಮಗೆ ಮಾರ್ಗದರ್ಶನ ಅಂದ್ರೆ ಕಡೆಗೆ ಅವರೇ ನಮ್ಮ ಮನೆಗೆ ಖುದ್ದು ಬಂದು ಕಡೆಗೆ ನಮ್ಮ ಅವರೇ ಬಾಯ್ಬಿಟ್ಟು ಹೇಳಿದ್ರು. ನಾನು ಕೆಲವರು ಸುಳ್ಳು ನಾನು ನಂಬಿತ್ತಿಲ್ಲ, ನಿಜವಾಗ್ಲು ಪ್ರಗತಿಪರ ರೈತರು ಅಂತ ನಾನು ಹೇಳಿದ್ವು, ಏನು ತಪ್ಪೇನೆ ಹಾಕೋದಿಲ್ಲ ಅಂತೇಳಿ. ಮತ್ತೆ ನಮ್ಮ ಹೆಂಡತಿಗೂ ಭಾರಿ ಖುಷಿ ಪಟ್ಟರು, ನಿಜವಾಗ್ಲು ನೀವು ರೈತರು ಕೊಟ್ಟಿಗೆ ದನ ಮತ್ತೆ ಎಲ್ಲ ಇದು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರಿ, ಸ್ವಂತ ತರಕಾರಿ ಬೆಳ್ಕೊಂಡು ತಿಂತೀರಿ, ಇದು ಒಳ್ಳೇದು. ಮತ್ತೆ ಅವರು ನಮ್ಮ ಮನೆಗೆ ವಿಸಿಟ್ ಕೊಟ್ಟು ಬಂದಾಗ್ಲು ನೋಡಿ ನಾನು ತಿನ್ನೋದು ಎಣ್ಣೆ ವರ್ಷಕ್ಕೆ ಎಷ್ಟು ಲೀಟ್ರ್ ಎಣ್ಣೆ ತಿಂತೀವಿ ಅಂತ ನನ್ನ ಸೊಸೆ ನನ್ನ ಮಕ್ಕಳು ಎಲ್ಲ ನಿಲ್ಲಿಸಿ ಭಾರಿ ಬುದ್ಧೋದ ಹೇಳೋದ್ರು. ಮತ್ತೆ ದನ ಕೊಟ್ಟಿಗೆ ಮತ್ತೆ ಗಂಜ್ಲ ಇದರಿಂದ ಭಾರಿ ಒಳ್ಳೆಯದು, ನೀವು ಕೊಟ್ಟಿಗೆನು ಒಂದು ದನಿನ ಕೊಟ್ಟಿಗೆನು ತುಣಿಯಿರಿ, ಇದರಿಂದ ನಿಮ್ಮ ವಿಷ ಕ್ರಿಮಿಗಳು ಎಲ್ಲ ಹೋಗುತ್ತೆ. ಹೌದು ಸರ್, ಅದು ಯಾಕೆ ಅಂತ ಹೇಳಿದ್ರೆ ಹಿಂದೆ ನಾವು ದೇವಸ್ಥಾನಕ್ಕೆ ಹೋಗೋದಾದ್ರೂ ಒಂದು ಮೆಟ್ಲಿಗೆ ಸಗಣಿ ಹಾಕ್ತಿದ್ರು ನಾವು ಮಕ್ಕಳು, ನಮ್ಗೆ ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಹಿಂದೆ ನೋಡಿ ಸರ್, ಯಾರೇ ಮನೆಯಾಗಲಿ ನಾನು ಒಂದು 2 ವರ್ಷ ಮನೆಯಲ್ಲಿ ನಮ್ಮ ತಾಯಿ ಕಾಯಿಲೆ ಆಯ್ತು ಆಗ್ಲೂ ಸಗಣಿ ತಂದು ಮನೇಲಿ ಇಡಬೇಕಾಯ್ತು. ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಇದು ಗರ್ಕಟ್ಟಿಗೆ ಹೆಂಗೆ ಸಗಣಿ ಇಡೋಕ್ಕಾಗಿ ಪ್ರತಿಯೊಬ್ಬರು ಮನೇಲಿ ಇತ್ತು ಸರ್ ಹಿಂದೆ. ಮತ್ತೆ ಅವರೆಲ್ಲ ಬಂದು ಬೆಳಿಗ್ಗೆ ಅದೇ ಸಗಣಿ ತೆಗೆದು ಆ ಮನೆಗೆ ಎಲ್ಲ ಪೂರ್ತಿ ಎರ್ಚಿ ಇದು ಮಾಡೋರು. ಈಗ ಎಲ್ಲ ಅಭ್ಯಾಸಗಳು ತಪ್ಪೋಗವೆ. ನಿಜವಾಗ್ಲು ಯಾರೇ ಆಗಿರಲಿ ಆ ವಿದ್ಯಾಭ್ಯಾಸ ಓದಿದ್ರಲ್ಲಿ ಓದಿಲ್ಲದಲ್ಲೇ ಇರಲಿ, ನಾವು ಓದಿದ್ದೀವಿ ಅನ್ನೋ ದೃಷ್ಟಿ ಸಗಣಿ ಮುಟ್ಟಬಾರ್ದು ಅನ್ನೋದಲ್ಲ. ಪ್ರತಿಯೊಬ್ಬರು ಸಗಣಿ ಕೊಟ್ಟಿಗೆ ಮುಟ್ಟಿ ಇಲ್ಲ ಅಂದರೆ ಸಗಣಿ ಇಲ್ಲಾದ್ರೆ ಮನೇಲಿ ತಂದು ಪಾದದಲ್ಲಾದ್ರೂ ತುಂಡ್ಕೊಂಡು ತಿರುಗಾಡಿ ಅದು ನಿಜವಾಗ್ಲು ಖಂಡಿತ ಒಳ್ಳೇದು ಸರ್, ಅದು ವಿಷಕ್ರಮಗಳು ಹೋಗುತ್ತೆ. ಏಲಕ್ಕಿಗೆ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಯಾವ್ಯಾವ ಸಂದರ್ಭದಲ್ಲಿ ಹೆಚ್ಚು ನೀರು ಬೇಡುತ್ತೆ ಅದು? ನೋಡಿ ಸರ್, ನಾವು ಅದೇ 9ನೇ ಸೂಲೆ ಏಲಕ್ಕಿ ಹಾಕಿದಾಗಲೂ ನಾವು 10 March ಮಳೆ ಹುಯಿಲಿ ಬಿಡ್ಲಿ 10ನೇ ತಾರೀಕು ದಿವಸ ನಾವು ಫಸ್ಟ್ ಓಪನಿಂಗ್ 10ನೇ ತಾರೀಕಿಗೆ ನಾವು ನೀರು ಹೊಡಿಯೋಕ್ಕೆ ಶುರು ಮಾಡ್ತೀವಿ ಇದ್ವಿ. ಮಾರ್ಚ್ 10ಕ್ಕೆ ಈಗಲೂ ನಾವು 10 March ನಾವು ನೀರು ಕೊಟ್ಟಿವಿ. ಈಗ ಮೊದಲು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ 24 ಜೆಟ್ಟಲ್ಲಿ ನೀರು ಹೊಡಿದಿದ್ವಿ 1 ಎಕರೆಗೆ. ಚಿಕ್ಕ ಜೆಟ್ಗಳ್ಯಾವು, ಎತ್ತರ 7 ಅಡಿ ಎತ್ತರ ಮಾಡಿ ಅದು ನೀರು ಸರಿಯಾಗಿ ಬೀಳೋದಿಲ್ಲ ಅಂತೇಳಿ ಈಗ ಸಣ್ಣ ಅದಕ್ಕೇನು ಹಡ್ತಾರ ಚಿಕ್ಕ ಮೈಕ್ರೋ ಸ್ಪ್ರಿಂಕ್ಲರ್ ಈಗ 140 ನೀರನ್ನ ಓಡಕ್ಕೆ ಇದು ಮಾಡಿದ್ವಿ. ನೋಡಿ ಅದರಿಂದ ಏನು ಉಪಕಾರ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಗೆ ಮಳೆನೇ ಆಗಿಲ್ಲ, ಬಿಸಿಲು ಗಾಳಿ ಬಂದಾಗ ಆ ಹೂವು ಬಿಟ್ಟಾಗ ಅದು ಒಂಥರ ಬಾಡಿ ಆ ಕಾಯಿ ಹಾಕಲ್ಲ ಅನ್ನೋ ಒಂದು ಇದರಿಂದ ಈಗ ನಾವು ಏನ್ ಮಾಡ್ತೀವಿ, 3 ದಿವಸಕ್ಕೊಂದ್ಸರಿ 10 HP ಮೋಟರ್ ಇದೆ ಅಲ್ಲಿ, 1.5 ಗಂಟೆ ನೀರು ಹೊಡೆದ್ರೆ ಪ್ರತಿ ಒಂದು ಗಿಡಕ್ಕೂ ನೆನ್ಕತ್ತಿದೆ. ಈಗ ಒಂದು ಹೀಚು ಕರಗದೆ ಒಳ್ಳೆ ಹಣ್ಣಾಗದ ರೀತಿ ಪ್ರತಿ ಒಂದು ಕಾಯಿ ಆಗ್ತಾ ಇದೆ ಸರ್. ಈಗ ಅದರಿಂದಲೂ ನಮ್ಗೆ ಭಾರಿ ಅನುಕೂಲ ಆಗ್ತೈತೆ ಸರ್. ಯಾಕೆ ಭೂಮಿಯು ಶೀತ ಕೊಟ್ಟೋದಿಲ್ಲ ನಮ್ಮ, ಯಾಕೆ ಮಲೆನಾಡು ಏರಿಯಾ. ಈಗ ಹೆಚ್ಚು ಕಮ್ಮಿ ಒಂದೊಂದು ಟೈಮಲ್ಲಿ 10-15 ಇಂಚು ಒಂದು ದಿವ್ಸಕ್ಕೆ ಮಳೆ ಇದೆ. ಆದರೆ ನಾವು ಅದರಲ್ಲಿ ಏನು ಮಾಡಬೇಕಾಯ್ತು ಗೊತ್ತಾ, ಅದರಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಿತ್ತಲ್ಲ. ಒಂದು ಗಂಟೆ 2 ಗಂಟೆ ನೀರು ಹೊಡೆದಾಗ ಒಂದು 3 ಇಂಚು ಮಳೆ ಬಿದ್ದಂಗೆ ಬೀಳ್ತಾ ಇತ್ತು ಏಲಕ್ಕಿ ತೋಟಕ್ಕೆ. ಈಗ ಏನಿದ್ರು 15 ಸೆಂಟ್ ಮಳೆ ಇದ್ದಂಗೆ ಆಗುತ್ತೆ. ಆಗ ಫಸ್ಟ್ ಇಯರಲ್ಲಿ ಮಾತ್ರ ನಾವು 1-2 ಇಂಚ್ ಮಳೆ ಹೆಂಗೆ ನೀರು ಫಸ್ಟ್ ನೀರು ಕೊಟ್ಟಾದ್ಮೇಲೆ ಈಗ ಮುಂದೆ ನಮ್ಗೆ ಎಫೆಕ್ಟ್ ಆಗಬಾರ್ದು ಮುಂದಿನ ಮಳೆಗಾಲಕ್ಕೆ ಅಂತೇಳಿ ಈಗ ನಾವು ಒಂದು 1/2 ಗಂಟೆ ಯಾವ ಥರ ಬೇಕು ಅನ್ನೋಂಗೆ, 1 ಗಂಟೆ ಬೇಕಾ 1/2 ಗಂಟೆ ಸಾಕು ಆ ಥರ ನೀರು ಹೊಡ್ಕೋತೀವಿ ಸರ್, ಕಾಯಿ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ. ನಿಜವಾಗ್ಲೂ ಯಾರೇ ಆಗಿರಲಿ ನಮಗೆ ಅದರ ಅನುಭವ ಇರಲಿಲ್ಲ. ಮುಂದೆ ಯಾರೇ ಆಗಲಿ ಎಲಕೆ ತೋಟ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಮೈಕ್ರೋಜೆಟ್ ಮಾಡ್ಕೊಂಡೆ ಎಲಕ್ಕೆ ಬೆಳೀರಿ. ನೀರಿನ ಈಗ ನಿಮಗೆ ಮೋಟ್ರ್ ಇರಿದ್ರೆ ಕರೆಂಟಿನ ಚಾರ್ಜು ಕಮ್ಮಿ ಬರುತ್ತೆ, ನೀರಿನ ಉಳಿತಾಯವೂ ಬರುತ್ತೆ. ಅದೇ ನೀರು ಉಳಿತಾಯ ಇನ್ನೊಂದು ಕಡೆ ಬೇರೆ ಕಡೆ ವ್ಯವಸಾಯಕ್ಕೂ ಇದು ಮಾಡ್ಕೋಬೋದು. ಎಲ್ಲ ಕಡೆಲ್ಲೂ ಲಾಭ ಇದೆ ಸರ್. ಸರಿಯಾಗಿ ಟೆಕ್ನಿಕಲ್ ಕೆಲಸ ಮಾಡ್ಕೊಬಂದ್ರೆ ಮತ್ತು ಹಿರಿಯರನ್ನ ನಾವು ಅಗ್ರಿಕಲ್ಚರ್ ಆಫೀಸರು ಮತ್ತು ಕಂದ್ಲಿಲಿ ಹೋಗಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದರೆ ನಾವು ಅವರಂತ ಕೆಲಸ ಮಾಡ್ಕೊಬಂದ್ರೆ ಭಾರಿ ಉಳಿತಾಯ ಇದೆ ಸರ್. ನಮ್ಮ ಸ್ವಂತ ಹೆಚ್ಚುವ ಕೆಲಸ ಮಾಡಿದರೆ ಅದು ಉಳಿತಾಯ ಬರೋದಿಲ್ಲ ಅಂತ ನನ್ನ ಅನುಭವ. ಈಗ ಸುಮಾರು 380 ಗಿಡ ಇದೆ, ಅದರಲ್ಲಿ ಕಳೆದ ವರ್ಷದಲ್ಲಿ 2 ವರ್ಷದಲ್ಲಿ 480 ಕೆಜಿ ಏಲಕ್ಕಿ ನಾನು ಕಳೆದ ವರ್ಷ ಮಾರಾಟ ಮಾಡಿದೆ ಅಂತ ಹೇಳಿದ್ರಿ. ಹೇಗೆ ಇಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯ್ತು? ನಿಮ್ಮ ರೇಡಿಯೋ ಆಕಾಶವಾಣಿದಿಂದ ಪ್ರತಿ ಒಂದು ವ್ಯವಸಾಯದ ಬಗ್ಗೆ ಹೇಳ್ತಾ ಇರ್ತಾರೆ. ಈಗ ಅಂತಲ್ಲ, ಈಗ ಸುಮಾರು ಹಿಂದೆ ಬೋರೇಗೌಡರು ಅಂತ ಇದ್ದಾಗಲೂ ನಾನು ರೇಡಿಯೋ ಕೇಳ್ತಿದ್ದೆ ಸರ್. ಆಗಿನ ಕಾಲದಲ್ಲೂ ಅವರು ಬೋರಣ್ಣ ಮತ್ತೆ ಇನ್ನೊಬ್ರು ಯಾರೋ ಒಬ್ರು ಇಬ್ರು ಜಯಣ್ಣ ಅಂತೇಳಿ ಮಾತಾಡೋ ಇದಾಗ, ಆಗ ಹುಮ್ಮಸ್ ಇದ್ರು ನಮ್ಗೆ ಆಗ ವ್ಯವಸಾಯದ ಬಗ್ಗೆ ಅದು ಇತ್ತಿಲ್ಲ. ಅಂದ್ರೆ ಅವರು ಮಾತಾಡೋದು ಚಂದ ಅಂತೇಳಿ ರೆಡಿ ಹಾಕೊಂಡು ಕೇಳ್ತಾ ಇದ್ವಿ. ಈಗ ಹೆಚ್ಚಿನ ಪ್ರಸಾರದಲ್ಲಿ ಸರ್ ಒಳ್ಳೊಳ್ಳೆ ಇದಾರೆ ಸರ್. ನಮ್ಮ ಆಕಾಶವಾಣಿಯಲ್ಲಿ ಹಾಸನ ಆಕಾಶವಾಣಿಯಲ್ಲಿ ಬಂದವರೆಲ್ಲ ಸ್ವಲ್ಪ ನಿಪುಣರೇ ಸರ್. ರೈತರ ಮೇಲೆ ಭಾರಿ ಕಾಳಜಿ ವಹಿಸ್ಕೊಂಡಿದ್ದೇ ಮಾತಾಡ್ತಾರೆ ಸರ್. ಅದು ನಮ್ಗೆ ಭಾರಿ ಸಂತೋಷ ಸರ್, ನಿಮ್ಮ ಆಕಾಶವಾಣಿ ಅಂತ ಹೇಳಿದ್ರೆ. ಹಂಗಾಗಿ ನಿಮ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಂಡು ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿದ ಕಾರಣಕ್ಕಾಗಿ ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಯ್ತು ಸರ್. ಎಲ್ಲರ ಅನುಭವ ನನ್ನ ಅನುಭವ ಅಂತ ಅಲ್ಲ, ನಿಮ್ಮ ಅಧಿಕಾರಿಗಳ ವಿಜ್ಞಾನಗಳ ಸಲಹೆ ಮತ್ತೆ ನಿಮ್ಮ ಆಕಾಶವಾಣಿಯ ಇದರಿಂದ ನಮಗೂ ಒಂದು ಹುಮ್ಮಸ್ ಬರುತ್ತೆ. ಬೆಳಿಬೇಕು ಹೇಗೆ ಏನು ಅಂತ ನೋಡಿ ಕಾಡಿಗೆ ಗೀರು ತಳಿ ಅಂತ ಹೇಳಿ ಹಸ್ಕೊಳ್ಳು ಒಳ್ಳೇದು, ಅದ್ರ ಹಾಲು ಕುಡಿದ್ರೆ ಒಳ್ಳೇದು, ಬೆಣ್ಣೆ ತಿಂದ್ರೆ ಒಳ್ಳೇದು ಅಂತ ಹೇಳಿದ್ರು. ನಾನು ಅದನ್ನು ಇದು ಮಾಡಿದೆ. ಮತ್ತೆ ಅದರಲ್ಲೂ ಏನು ಹೇಳಿದ್ರು ಅಂದರೆ ನಮ್ಮ ನಾಡದಾನಗಳಲ್ಲಿ ಒಂದು ತೆಪ್ಪೆಯಲ್ಲಿ ಒಂದು ಸಗಣಿ ಇದರಲ್ಲಿ ಎಷ್ಟೋ ಪೌಷ್ಟಿಕಾಂಶಗಳು ಇರುತ್ತೆ, ಸೂಕ್ಷ್ಮಾಣುಜೀವಿಗಳು ಇರುತ್ತೆ ಅಂತ ಹೇಳಿ ನಾವು ಅದನ್ನು ತಂದು ಇದು ಮಾಡಿದ್ವಿ. ಕಡೆಗೆ ನಾವು ಇದು ಮಾಡಲಿಲ್ಲ, ಕಡೆಗೆ ವಿಜಯ ಅಂಗಡಿಯವರೇ ಹೇಳಿದರು. ಅದನ್ನು ಸಮೇತ ಸರ್ ನಾವು ಮನೆಯವರೆಲ್ಲ ಒಂದೊಂದು ಬಾಟ್ಲಿ ತಂದು ಮಾರ್ಗದರ್ಶನದಿಂದಲೂ ಅದನ್ನು ತಂದು ಕುಡಿತೀವಿ ಸರ್. ನೀರಿಗೆ ಹಾಕೊಂಡು ಬೆಳಗಿನ ಟೈಮಲ್ಲಿ ನೀರು ಕುಡಿತೀವಿ ನಾವು. ಈ ತುಂಬಾ ಜನ ಕೃಷಿಕರು ಹೇಳ್ತಾರೆ ಮಲೆನಾಡು ಭಾಗಕ್ಕೆ ಹೋದ್ರೆ ಏಲಕ್ಕಿ ಬೆಳೆ ಅಷ್ಟು ಸುಲಭ ಅಲ್ಲ ಇವತ್ತಿನ ಕಾಲದಲ್ಲಿ ಮಾಡೋ ಅಂತದ್ದು, ಮಾಡಿದ್ರು ಕೂಡ ನಮಗೆ ಏನು ಲಾಭಾಂಶ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ, ತಾವೇನಂತೀರಿ? ಈಗ ನೋಡಿ ಸರ್, ನಮ್ಮ ಸುಲಭದ ವ್ಯವಸಾಯ ಅಂತ ಹೇಳಿದ್ರೆ ಬಾಳೆ ಒಂದು ಸರ್. ರೈತಗೆ ಖರ್ಚಿಲ್ಲದೆ ಒಂದು ಸಾಧಾರಣಕ್ಕೋಗಿ ಮಾಡ್ಕೊಂಡ್ರು ಅದು 2 ವರ್ಷಕ್ಕೆ ಗೊನೆ ಕೊಟ್ಟೆ ಕೊಡುತ್ತೆ, ಅದರಲ್ಲೂ ಲಾಭ ಇದೆ. ಅದು ಸುಲಭದ ಬೆಳೆ ಅಂತ ಹೇಳಿದ್ರೆ ಏಲಕ್ಕಿ ಮತ್ತೆ ಬಾಳೆನೆ ಮತ್ತೆ ಶುಂಠಿ ಸರ್. ಇವತ್ತು ನಮ್ಮ ಇದರಲ್ಲಿ ಆರಾಮಾಗಿ ಒಂದು ಜೀವನ ಇದು ಮಾಡ್ಕೋಬೇಕು ಅಂದ್ರೆ ಈಗ ತಳಿಗಳು ಬಂದ ಕಾರಣದಿಂದ ಈಗ ಯಾವುದೇ ಆಗಲಿ ಬಾಳೆ ಆಗಲಿ ಅದಕ್ಕೂ ಆಳವಾಗಿ ಗುಂಡಿ ತೊಡ್ ಕಂಪೋಸ್ಟ್ ಕೊಡ್ಬೇಕು. ಈಗ 1 ಕೆಜಿ ಹಿಂದೆ ನಾವು ಬಾಳೆಗೊನೆ ನಾಡ್ಗೊನೆ ಬಾಳ್ಗೊನೆ ಅಂದ್ರೆ ನಮ್ಮಇದು ಕಾಳು ಬಾಳೆ ಅಂತ ಹೇಳ್ತಿದ್ರು ಹಿಂದೆ, ಏಲಕ್ಕಿ ಬಾಳೆ ಅವೆಲ್ಲನ ಹಿಂದೆ ಹೆಂಗ ಹಾಕಿದ್ರು ಅದು 4 ಕೆಜಿ ಕೊಟ್ಟರು ಒಂದು ಬಾಳೆಗೊನೆಯ, 5 ಕೆಜಿ ಕೊಟ್ಟರು ಬಾಳೆಗೊನೆಯ. ಈಗ ಏನ್ ಮಾಡಿತ್ತು ಅಂದ್ರೆ ವಿಜ್ಞಾನಗಳೆಲ್ಲ ಏನ್ ಮಾಡಿದ್ರು ಅಂದ್ರೆ ತಳಿಗಳನ್ನು ಕಂಡು ಹಿಡಿದು ಈಗ ಅದಕ್ಕೂ 2 ಅಡಿ ಆಗಲ್ಲ, 1.5 ಅಡಿ ಆಳ 2 ಅಡಿ ಆಳ ತೆಗೆದು ಕಾಂಪೋಸ್ಟ್ ಬಾಳೆ ಹಾಕಿದ್ರೆ ಅದು 50-60 ಕೆಜಿ 70 ಕೆಜಿ ವರೆಗೂ ಕೆಜಿ ಲೆಕ್ಕದಲ್ಲಿ ಬಾಳೆಗೊನೆ ಬೆಳೆದವ್ರೆ ಸರ್ ನೋಡಿದ್ದೀನಿ. ಮತ್ತೆ ನಾವು ಎಲಗಿ ತೋಟದಲ್ಲಿ ಸ್ವಲ್ಪ ಬಿಸಿಲಿತ್ತು ಪುಟ್ ಬಾಳೆ ಅಂತ ಹಾಕಿದ್ವಿ ಸರ್, ಹೊರಕತ್ತಿಲ್ಲ ಸರ್, 5-5 ಅಡಿ ಎತ್ತರ ಇದೆ ಸರ್ ಗೊನೆಗಳು. ನಾವು ನನ್ನ ಹೆಂಡತಿನೇ ಕೊಡ್ಕೋ ಬಂದ್ರೆ 2 ಜನ ಎತ್ಕೋಬರಕಾಯ್ತಿತ್ತಲ್ಲ ಆ ತರ. ಯಾಕೆಂದ್ರೆ ಭೂಮಿ ಫಲವತ್ತತೆ ಇದ್ರೆ ಯಾವುದೇ ಆಗಲಿ ಆದೇ ಬಂದೇ ಬರುತ್ತೆ. ಫಲವತ್ತತೆ ಇಲ್ಲದೆ ನಾವು ಹಾಕೊಂಡು ನಾನು ಮಾಡಿದೆ, ನಾನು ಏಲಕ್ಕಿ ಬೆಳೆದೆ ಬರಲಿಲ್ಲ ಅಂತ ಹೇಳಿದ್ರೆ ಹಾಕ್ಬಿಟ್ಟು ಗುಂಡಿ ತೋಡ್ಬಿಟ್ಟು ಹಾಕ್ಬಿಟ್ಟು ಬಂದರೆ ಅದೇನು ಬರೋಕ್ಕಲ್ಲ. ಯಾವುದೇ ಆಗಲಿ, ಈಗ ಒಂದು ನಾವೇ ಹಸುವೇ ಆಗಲಿ, ಹಾಲು ಕರಿಬೇಕಂದ್ರೆ ಹಾಲು ಕರೀದ ಹೋದ್ರೆ ನಾವು ಕರೀದವ್ರು ಹಾಲು ಅದು ಕರ್ ಕೊಡುತ್ತಾ? ಏನಿಲ್ಲ, ಮಾನವ ಮನಸ್ಸು ಶ್ರಮ ಪಡ್ಬೇಕು ಸರ್, ಆದರೆ ಎಲ್ಲವೂ ಬರುತ್ತೆ. ಏಲಕ್ಕಿ ಬೆಳೆಗೆ ಸಂಬಂಧಪಟ್ಟಂಗೆ ಇದುವರೆಗೆ ಏನೇನು ಪ್ರಶಸ್ತಿಗಳು ಬಂದಿದ್ದವು ನಿಮಗೆ? ನಮಗೆ ಒಂದು 11 ಸಾರ್ ಹೌದು, ಯಾರೋ ಒಬ್ರು ನೋಡಕ್ ಬಂದವರು ಹೇಳಿದ್ರು ಶ್ರೇಷ್ಠ ಇಂಥ ಇದು ಸಿಕ್ಕಲ್ಲ ರಾಮಚಂದ್ರ ಅವರೇ, ನಿಮ್ ನಿಜವಾಗ್ಲು ಭಾರಿ ಅದೃಷ್ಟವಂತರು ನೀವು, 11 ಒಬ್ಬ ಸನ್ಮಾನ ಮಾಡ್ಕೊಳ್ಳೋದು ಅಂದ್ರೆ ಅಪಾರ ಜನೊಳಗೆ ಅಲ್ಲ ಅಂತೇಳಿ. ಅವರು ನಮ್ಮ ತೋಟ ನೋಡಕ್ ಬಂದ ಕಾಫಿ ಬೆಳೆಗಾರ ಸಂಘದವ್ರು, ನಮ್ಮ ಎಷ್ಟೋರು ಬೆಳೆಗಾರ ಸಂಘದವ್ರು ಬಂದಿದ್ರು, ಬಂದು ನೋಡ್ಕೊಂಡು ಹೋದ್ರು ತೋಟವ. ಆಮೇಲೆ ಒಬ್ರು ಕುಮಾರ್ ಅಂತೇಳಿ ಅಧ್ಯಕ್ಷರಾಗಿದ್ರು, ಅವ್ರು ಬಂದು ನಮ್ಮ ತೋಟ ನೋಡಿ ಇಲ್ಲೇನು ಮಾತಾಡಲಿಲ್ಲ, ಮತ್ತೆ ನಮ್ಮ ಮಗನ ಕೈಯಲ್ಲಿ ಹೇಳಿದ್ರಂತೆ ನಾವು ಅಲ್ಲಿ ಹೇಳಬಾರ್ದು, ಒಳ್ಳೇದು ಕೆಟ್ಟದ್ದು ಇರುತ್ತೆ, ಜನಗಳಿದ್ರಿಗೆ ನಾನು ಹೇಳಲಿಲ್ಲ, ಆದರೆ ನಿಜವಾಗ್ಲು ನೀವು ವ್ಯವಸಾಯಗಾರರು, ನಿಜವಾಗ್ಲೂ ನಿಮಗೆ ನಾವು ಪ್ರಶಸ್ತಿ ನಿಮಗೆ ಕೊಡೋದು, ಇನ್ನು ಯಾರಿಗೆ ಕೊಡೋದು ಅಂತೇಳಿ ನಮ್ಮ ಮಗನ ಕೈಯಲ್ಲಿ ಮಾತಾಡಿದ್ರಂತೆ. ಇಲ್ಲ ನೋಡಿ ಸರ್, ಅದು ಹೌದು, ಯಾಕೆ ಅಂತೇಳಿ ಒಂದು ವ್ಯವಸಾಯ ನೋಡಿದಾಗ ಜನಗಳು ಅವ್ರ ಜೊತೆಲಿ 15 ಜನ ಇರ್ತಾರೆ, ಕಂಡುಬಿಡಿಯಬಾರದು ಅನ್ನೋ ದೃಷ್ಟಿಯಲ್ಲಿ ನೋಡಿ ಸರ್, ಅವರು ಭಾರಿ ಬುದ್ಧಿವಂತರೇ ಅಂತ ಹೇಳ್ತೀನಿ ನಾನು. ಈಗ ಬೇರೆ ಬೇರೆ ತರದ ಪ್ರಶಸ್ತಿಗಳು ಕೂಡ ನಿಮಗೆ ಬಂದಿದ್ದಾವೆ. ಈಗ ನಮಗೆ ಲೋಕಲ್ ಅಲ್ಲಿ ನಮಗೆ ಇದಕ್ಕೆ ಹೊಸೂರಲ್ಲಿ ಒಂದು ಕೌಂಟು ಕೈ ಜಾತ್ರೆ ಅಂತ ಇರುತ್ತೆ, ಅದರಲ್ಲೂ ನಾವು ಒಳ್ಳೆ ಪ್ರಗತಿಪರ ರೈತರು ಅಂತೇಳಿ ಸನ್ಮಾನ ಮಾಡಿದ್ರು. ಮತ್ತೆ ಮೊನ್ನೆ ಕಲಾ ಇದು ಜಾತ್ರೆ ಅದು ನಡೀತು ಮೀಶಿಲ್ ಬಿಡಲ್ಲಿ, ಅಲ್ಲೂ ತುಂಬಾ ಜನ ಇದ್ರು, ಅಲ್ಲೂ ಸನ್ಮಾನ ಮಾಡಿದ್ರು ಮೊನ್ನೆ ಒಂದು ತಿಂಗಳ ಹಿಂದೆ. ಮತ್ತೆ ಕೆಲವರು ಎಲ್ಲ ನಮ್ಮ ದೋಣಗಲ್ ಇದರಲ್ಲೆಲ್ಲ ಪ್ರಗತಿಪರ ರೈತರು ಅಂತ ಜನಗಳಿಗೆ ತಿಳುವಳಿಕೆ ಹೇಳಿ ಯಾವ ತರವಾಗಿ ಅಂತೇಳಿ ಕುಮಾರ್ ಅವರು ಅಂತ ಇದ್ರು ಏಲಕ್ಕಿ ಒಣಗೂರಲ್ಲಿ, ಆಗ ಅವರು ಸಮೇತ ಅಲ್ಲಿಗೆ ಇದು ಮಾಡಿಸಿ ಒಂದು 2-3 ಸರಿ ವಿಸಿಟ್ ಕೊಡಿಸು, ನನ್ನನ್ನು ಅಲ್ಲಿ ಅತಿಥಿಯಾಗಿ ಇದಕ್ಕೆ ಮಾಡಿ ಜನಗಳಿಗೆ ಪ್ರಗತಿಪರ ರೈತರು ಯಾವ ಥರ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಹೇಳಿ ಭಾಷಣ ಮಾತಾಡೋಕ್ಕೂ ಬಿಟ್ಟಿದ್ರು. ಮತ್ತೆ ನಮಗೆ ನಮ್ಮ ಇದಕ್ಕೆ ಭಾರಿ ವಿಜ್ಞಾನಿಗಳೆಲ್ಲ ಬಂದು ಹೋಗಿದ್ದಾರೆ ಸರ್, ನಮ್ಮ ಏಲಕ್ಕಿ ತೋಟ ನೋಡೋಕ್ಕೆ ಭಾರಿ ಖುಷಿಪಟ್ಟು ಹೋಗಿದ್ದಾರೆ. ನಮ್ಮ ದೋಣಗಲ್ಲಿರೋ ಪ್ರತಿಯೊಬ್ಬರೂ ನಮ್ಮ ತೋಟಕ್ಕೆ ಬಂದು ಹೋಗಿದ್ದಾರೆ ಸರ್, ಅವ್ರಿಗೆ ಅದೊಂದು ಖುಷಿ ಸರ್. ಅದಕ್ಕೆ ಒಳ್ಳೆ ಏಲಕ್ಕಿ ಬೆಳೆಗಾರರು ನೀವು, ಸಾಕಷ್ಟು ಕೃಷಿ ಮಾಡಿದಿರ ಏಲಕ್ಕಿದು, ಅದರಿಂದ ಆದಾಯವನ್ನು ಕೂಡ ಮಾಡ್ಕೊಂಡಿದ್ದೀರಿ. ಈ ಏಲಕ್ಕಿ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಅನುಭವಗಳು ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡೋಂಥದ್ದು ಹೇಗೆ ನಮ್ಮ ಕೇಳುಗರು? ಅದೇ ಸರ್, ನನ್ನ ನಂಬರು 9-4-9-3-5-6-5-2-1. ಇನ್ನೊಮ್ಮೆ ಹೇಳಿ. 9-4-9-3-5-6-5-2-1. ಒಳ್ಳೆಯದು ರಾಮಚಂದ್ರ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೆಳೆಯಲ್ಲಿನ ತಮ್ಮ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿಮ್ಮ ಆಕಾಶವಾಣಿಗೆ ನಿಮಗೂ ಸರ್ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದುವರೆಗೆ ಏಲಕ್ಕಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಸಕಲೇಶ್ಪುರ ತಾಲೂಕು ಕಳಲೆ ಗ್ರಾಮದ ಪ್ರಗತಿಪರ ಕೃಷಿಕ ಕೆಜಿ ರಾಮಚಂದ್ರ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಅರ್ಕಲುಗುಡು ವಿ ಮಧುಸೂದನ್. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ, ಬಂಪರ್ ಬೆಳೆ ಬಂತು ಅಂತ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15-15-15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15-15-15, ಈಗ ಭಾರತ್ ಎನ್ಪಿಕೆ 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನೂ ಆಲ್ಗಿ ದ್ರಾವಣ ಬಳಸ್ಕೊಂಡ್ರೆ ಒಳ್ಳೆ ಶುಂಠಿ ಬೆಳೆ ಬರುತ್ತೆ. ಇಲ್ಲಿದೆ ಅವರ ಸಂಖ್ಯೆ 8884267651. ರೈತ ಬಂಧವರೇ, ಶುಂಠಿ ಅರಿಶಿನದಂತೆ ನೀರಿನ ಕೊರತೆಯನ್ನ ಸಹಿಸಿಕೊಳ್ಳೋದಿಲ್ಲ, ಬದುಕುಳಿಯುತ್ತೆ, ಆದರೆ ಇಳುವರಿ ಗಣನೀಯವಾಗಿ ಕಡಿಮೆ ಆಗೋದಿದೆ. ಹದವಾದ ಹಸಿಯಿದ್ರೆ ಶುಂಠಿ ಉತ್ತಮವಾಗಿ ಬೆಳೀತಾ ಇರುತ್ತೆ, ಆದರೆ ಅತಿಯಾದ ಶೀತ ಆಗಬಾರ್ದು. ಮುಂಗಾರಿಯ ಈ ದಿನಗಳಲ್ಲಿ ಯಾವಾಗ ಮಳೆ ಹಿಡ್ಕೊಳ್ಳುತ್ತೋ ಗೊತ್ತಾಗೋದಿಲ್ಲ. ಮಳೆ ಹಿಡ್ಕೊಂಡ್ರೆ ಕಷ್ಟವೇ, ಯಾಕಂದರೆ ನಿಮ್ಮ ಶುಂಠಿ ಜಮೀನುಗಳಲ್ಲಿ ನೀರು ನಿಂತ್ಬಿಟ್ರೆ ಶುಂಠಿಯ ಕೊಳೆ ರೋಗ ಶುರುವಾಗ್ಬಿಡುತ್ತೆ. ಶುಂಠಿಯ ಕೊಳೆ ರೋಗ ಬಾರದಂತೆ 4-6 ಕ್ರಮಗಳಿದ್ದಾವೆ. ಪ್ರಾರಂಭದಲ್ಲೇ ನೀವು ಸಗಣಿ ಗೊಬ್ಬರ, ಟ್ರೈಕೋಡರ್ಮಾ, ಸುಣ್ಣ ಇದನ್ನೆಲ್ಲ ಉಪಯೋಗಿಸ್ಕೊಂಡಿದ್ರೆ ಒಳ್ಳೆಯದೇ. ಸುಣ್ಣ ಬಳಸುವ ಉದ್ದೇಶ ಏನಂದರೆ ಮಣ್ಣಿನ ರಸಸಾರ ತಟಸ್ಥವಾಗಿರ್ಬೇಕನ್ಕೊಂಡು, ಅದರಲ್ಲೂ ವಿಶೇಷವಾಗಿ ಆಮ್ಲೀಯ ಮಣ್ಣುಗಳು, ಅಂದರೆ ಮಣ್ಣಿನ ರಸಸಾರ 4-5 pH ಇದ್ದರೆ ಸುಣ್ಣವನ್ನು ಬಳಕೆ ಮಾಡಿಕೊಳ್ಳೋದು ಒಳ್ಳೆಯದೇ. ಬೆಳೆ ಮಾಡಿದ ಬಳಿಕನೂ ಸುಣ್ಣವನ್ನು ಹಾಕ್ಕೊಳ್ಬೋದು. ಸುಣ್ಣವನ್ನು ಹಾಕ್ಕೊಳ್ಳಿಕ್ಕೆ ಪ್ರಾರಂಭದ ದಿನಗಳೇ ಬೇಕಂತೇನಿಲ್ಲ, ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಂಡಿದ್ರೆ ಒಳ್ಳೆಯದೇ. ಅದರ ಆಧಾರದ ಮೇಲೆ ನೀವು ಬಿತ್ತನೆ ಹಾಕೋದಕ್ಕಿಂತ ಮುಂಚಿತವಾಗಿ ಸುಣ್ಣವನ್ನು ಹಾಕಿರ್ತೀರಿ, ಹಾಕ್ತಾ ಇದ್ರೆ ಈಗಲೂ ಹಾಕ್ಕೊಳ್ಬೋದು. ಸುಣ್ಣ ಮಣ್ಣಿನ ರಸಸಾರವನ್ನು ತಟಸ್ಥ ರೂಪಕ್ಕೆ ತರಲಿಕ್ಕೆ ನೆರವಾಗ್ತದೆ, ಹಾಗೆ ಪೋಷಕಾಂಶಗಳನ್ನು ಪೂರೈಕೆ ಮಾಡುತ್ತೆ. ಇನ್ನು ಬರೋ ದಿನಗಳಲ್ಲಿ ಮಳೆ ಹಿಡ್ಕೊಂಬಿಟ್ರೆ ಶುಂಠಿಗೆ ಕಷ್ಟ ಆಗುತ್ತೆ ಅನ್ನೋ ಥರ ನಿಮಗೂ ಗೊತ್ತಿದೆ. ನಿರ್ಲಕ್ಷ್ಯ ಮಾಡಬೇಡಿ, ಮಳೆ ಕಡಿಮೆ ಇದೆ ಅಥವಾ ಒಣ ವಾತಾವರಣ ಇದೆ ಅಂತ ಅಂದ್ಕೊಂಡು ಸುಮ್ಮನಿರಬೇಡಿ. ಹೇಗೋ ಶುಂಠಿಗೆ ನೀರು ಕೊಡಲಿಕ್ಕೆ ಕೊಳವೆ ಬಾವಿಯ ವ್ಯವಸ್ಥೆ ಮಾಡಿಕೊಂಡಿರ್ತೀರಿ, ನೀರಾವರಿಯ ಅನುಕೂಲ ಇದ್ದವ್ರು ಮಾತ್ರ ಶುಂಠಿಯನ್ನು ಬೆಳೆಯೋದಿದೆ ಅಲ್ವಾ. ಮಳೆ ಕೊರತೆ ದಿನಗಳಲ್ಲಿ ಹದವಾದ ನೀರನ್ನು ಉಣಿಸ್ತಾ ಇರಬೇಕು, ಆದರೆ ಮಳೆ ಬಂದಮೇಲೆ ಶುಂಠಿ ಇದ್ದಕ್ಕಿದ್ದಂತೆ ಎದ್ದು ಬಿಡುತ್ತೆ. ಯಾವುದೇ ಬೆಳೆ ಆಗಲಿ ಮಳೆ ನೀರಿಗೆ ಬೇಗ ಸ್ಪಂದಿಸುತ್ತೆ, ಹಾಗೆ ಬೆಳವಣಿಗೆನೂ ಚೆನ್ನಾಗಾಗುತ್ತಲ್ವಾ. ಆದರೆ ಮಳೆ ಹಿಡ್ಕೊಳ್ತು, ಸತತವಾಗಿ ಮಳೆ ಬರ್ತಾ ಇದೆ ಅಂದರೆ ನಿಮ್ಮ ಶುಂಠಿ ಜಮೀನಿನಲ್ಲಿ ನೀರು ನಿಲ್ಲಬಾರದು. ಅದಕ್ಕಾಗಿ ಆಗಿಂದಾಗೆ ಗಮನ ಹರಿಸ್ತಾ ಇರ್ರಿ. ಮಣ್ಣನ್ನು ಏರು ಹಾಕೋದು ಮತ್ತು ಬೀಳುವ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಕೆಲಸಗಳನ್ನು ಮಾಡ್ತಾ ಇರ್ರಿ. 6-7 ತಿಂಗಳುಗಳಲ್ಲಿ ಶುಂಠಿಯ ಬೆಳೆಯ ಭವಿಷ್ಯ ನಿರ್ಧಾರವಾಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಇದನ್ನೇ ಅವಲಂಬಿಸಿರೋದು. ಕೊನೆಯ ತನಕ ಶುಂಠಿ ಹಸರಾಗಿತ್ತು, ರೋಗ ಬಂದಿರಲಿಲ್ಲ ಅಂತಂದರೆ ಒಳ್ಳೆ ಬೇಡಿಕೆ, ನಿಮಗೂ ಖುಷಿ. ಅದಕ್ಕಾಗಿ ನೀವು 6-7 ತಿಂಗಳುಗಳ ಕಾಲ ಪರಿಶ್ರಮ ಆದ್ರೂ ಬಿಡಬೇಡಿ. ಶುಂಠಿ ಕೊಳೆ ರೋಗ ಬಾರದಂತೆ ಕೆಲಸಗಳನ್ನು ಮಾಡ್ತಾ ಇರ್ರಿ. ಸುಣ್ಣವು ಸಹ ಶುಂಠಿಯ ಕೊಳೆ ರೋಗದ ಹತೋಟಿಗೆ ನೆರವಾಗ್ತದೆ, ಆದರೆ ಅತಿಯಾಗಿ ಬಳಕೆ ಮಾಡಬಾರದು. 1 ಎಕರೆಗೆ 500-1,000 ಕಿಲೋಗ್ರಾಂವರೆಗೂ ಉಪಯೋಗಿಸ್ಕೊಳ್ಳೋದಿದೆ, ಆದರೆ ಮಣ್ಣಿನ ರಸಸಾರವನ್ನು ಗಮನಿಸಿಕೊಂಡು ಸುಣ್ಣವನ್ನು ಬಳಕೆ ಮಾಡಿಕೊಳ್ಳಿ. ಇದರಂತೆ ಸಾವಯವ ಗೊಬ್ಬರಗಳ ಜೊತೆಗೆ ಟ್ರೈಕೋಡರ್ಮವನ್ನು, ಬೇವಿನ ಹಿಂಡಿಯನ್ನು ಹಿತವಾದ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಮಣ್ಣಿನ ಫಲವತ್ತತೆ ದೃಷ್ಟಿಯಲ್ಲಿ, ಹಾಗೆ ಶುಂಠಿಗೆ ಬಾಧೆ ಮಾಡುವ ಕೊಳೆ ರೋಗದ ರೋಗಾಣುಗಳನ್ನು ದೂರ ಇಡುವ ಕೆಲಸಕ್ಕೂ ಈ ಒಂದು ಕಾರ್ಯ ಉಪಕಾರಿ. ರೋಗ ಬರೋದಕ್ಕಿಂತ ಮುಂಚಿತವಾಗಿ ಬೋಡೋ ದ್ರಾವಣವನ್ನು ಬಳಕೆ ಮಾಡಿಕೊಳ್ಳಿ. ಬಂದ ಬಳಿಕ ಏನು ಮಾಡ್ಬೋದು? ಕಾಪರ್ ಆಕ್ಸಿಕ್ಲೋರೈಡ್ ಇದನ್ನು ಎಲ್ಲೆಲ್ಲಿ ಬಂದಿದೆಯೋ ಆ ಜಾಗಗಳಲ್ಲಿ ಉಪಯೋಗಿಸ್ಕೊಳ್ಬೇಕು. ಈ ಕುರಿತಂತೆ ಮುಂದಿನ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ತಿಳಿಸಲಾಗುತ್ತೆ. ಸೊಗಸಾದ ಶುಂಠಿ ಬೆಳೆಗೆ ನೂ ಆಲ್ಗಿ ದ್ರಾವಣ ಬಳಸಿಕೊಳ್ಳಿ. ಸಂಪರ್ಕಿಸಿ 8884267651. ಇದುವರೆಗೆ ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕೇಳಿ ಮಸಣದ ಹೂವು ಚಿತ್ರದಿಂದ ಒಂದು ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ಉಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ, ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ. ಉಪ್ಪಿನ